ಹೆಚ್ಚಾಗುವ ಸಾಧ್ಯತೆ ಇದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಹಿಂದುಳಿದ ವರ್ಗಗಳ ನಿಗಮಗಳಿಂದ ಫಲಾನುಭವಿಗಳಿಗೆ 900 ಕೋಟಿ ರೂಪಾಯಿ ಬಿಡುಗಡೆ, ಮುಖ್ಯಮಂತ್ರಿ. ವಿಧಾನಸಭಾ ಚುನಾವಣೆ, ಶೇಕಡವಾರು ಮತ ಪ್ರಮಾಣ ಹೆಚ್ಚಿಸಲು ಕ್ರಮ, ರಾಜೀವ್ ಕುಮಾರ್. ನಾಳೆ ರಾಜ್ಯಕ್ಕೆ ಪ್ರಧಾನಿ ಭೇಟಿ, ವಿವಿಧ ಅಭಿವೃದ್ದಿ ಕಾಮಗಾರಿಗಳ ಲೋಕಾರ್ಪಣೆ, ಶಿಲಾನ್ಯಾಸ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಾಳೆ ಮಾಜಿ ಸಂಸದ ಆರ್ ಧ್ರುವನಾರಾಯಣ್ ಅಂತ್ಯಕ್ರಿಯೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ತಮ್ಮ ಬದುಕಲು ಕಲಿಯಿರಿ ಪುಸ್ತಕದಲ್ಲಿ ಸ್ವಾಮಿ ಜಗದಾತ್ಮಾನಂದಜಿಯವರು ಹೇಳಿರುವ ಮಾತೊಂದು ಹೀಗಿದೆ. ಒಂದು ರಾಷ್ಟ್ರದ ಉತ್ಸಾಹ, ಶಕ್ತಿ ಮತ್ತು ಭರವಸೆಯ ಪ್ರತೀಕ ಯುವಜನತೆ. ಯುವ ಪೀಳಿಗೆಯ ಅದಮ್ಯ ಶಕ್ತಿಯನ್ನು ಯೋಗ್ಯ ಮತ್ತು ಉಪಕಾರಕ ಮಾರ್ಗಗಳಲ್ಲಿ ಹರಿಯುವಂತೆ ಮಾಡಲಾಗದಿದ್ದರೆ ನಮ್ಮ ಎಲ್ಲ ಯೋಜನೆಗಳು ನಿಷ್ಫಲ. ಆಕಾಶವಾಣಿ ಹಾಸನ ಎಫ್ಎಂ. ಕಿಸಾನ್ ವಾಣಿ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಅನುಭವಗಳ ಕುರಿತು ಮೂಡಿಗೆರೆ ತಾಲೂಕು ಕಡುವಳ್ಳಿ ಗ್ರಾಮದ ಕೃಷಿಕ ಬಿಎಸ್ ರುದ್ರಯ್ಯ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೆಳಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೂಡಿಗೆರೆ ತಾಲೂಕು ಕಡುವಳ್ಳಿ ಗ್ರಾಮದ ಪ್ರಗತಿಪರ ಕೃಷಿಕರಾದಂತಹ ರುದ್ರಯ್ಯ ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನು ಈಗ ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರುದ್ರಯ್ಯ ಅವರಿಗೆ. ನಮಸ್ತೆ ನಮಸ್ತೆ. ರುದ್ರಯ್ಯ ಅವರು ಎಷ್ಟು ವಯಸ್ಸು ತಮಗೆ? ನನಗೀಗ 49 ಸರ್. 49 ವರ್ಷ. ಏನು ಓದಿದ್ರಿ ತಾವು? ನಂದು ಬಿ ಎ ಸರ್. ಬಿ ಎ ಓದಿದ್ರಿ? ಬಿ ಎ ಓದಿ ಕೃಷಿ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಇಲ್ಲ, ನನಗೆ ನಮ್ಮ ಅವರು 83 ಸಣ್ಣದೊಂದು ತೋಟ ಮಾಡಿದ್ರು, ಅದು ನನಗೆ ಉಸ್ತುವಾರಿ ನೋಡ್ಕೊಳಕ್ ಕೊಟ್ಟಿದ್ರು, ಇದನ್ನ ಮಾಡೋಪ್ಪ ಅಂತ. ಅವಾಗ ನಮ್ಗೆ ಚಂಚಲ ಬುದ್ಧಿ, ಹೆಚ್ಚು ಕೃಷಿ ಬಗ್ಗೆ ಆಕರ್ಷಣೆ ಇದ್ರು ಅಲ್ಲೊಂದು ಇಲ್ಲೊಂದು ಕೆಲಸ ಮಾಡ್ಕೊಂಡು ಮಾಡ್ತಾ ಇದ್ದು. ಅಟ್ ನನಗೆ ಮಾವ ಜವಾಬ್ದಾರಿ ಕೊಟ್ಟ, ನನಗೆ ಕೃಷಿ ಮಾಡ್ಬೇಕನ್ನ ಆಸೆ ಇತ್ತು. ಅದೊಂದು ಹರ ಬರ್ತದೆ 4 ಎಕರೆ, ಇದನ್ನ ತೋಟ ಮಾಡ್ಕೊಡಪ್ಪ ನನಗೆ, ನೋಡೋಣ ಹೆಂಗ್ ಮಾಡ್ಬೋದು ಅಂತ ಹೇಳಿದ್ರು. ಚಿಕ್ಕ ವಯಸ್ಸು ನನಗೆ ಒಂದು 27 ವರ್ಷ. ನಾನು ಒಂದು ಸ್ವಲ್ಪ ದಿನ ಕೂತು ಅದನ್ನ ಯೋಚನೆ ಮಾಡಿದೆ ಏನೇನು ಮಾಡ್ಬೋದಂತ. ಒಬ್ರ ಹತ್ರ ತಿಳ್ಕೊಂಡು ಈ ತೋಟದ ಬಗ್ಗೆ ಒಂದು ಮಾಡ್ಬೇಕಂತ ಕೇಳಿದರೆ ಏನು ಮಾಡೋದಂತ. ಅದಕ್ಕೆ ನನಗೆ ಅವ್ರು ಸಂಪೂರ್ಣ ಮಾಹಿತಿ ಹೇಳಿದರು, ಗಿಡ ಶಡಿಗೆ ಹಾಕ್ಬೇಕು, ಯಾವ ಗಿಡ ಅಲ್ಲಿ ಬೆಳಿಬೋದು, ರೋಬಸ್ಟ್ ಆಗಿ ಬೆಳಿಬೇಕು, ಅರೇಬಿಕ್ ಯಾವ ಥರ ಬೆಳಿಬೇಕು, ಜೊತೆಗೆ ಅದು ಬೆಳೆದ್ರೆ ನಿಮ್ಗೆ ಅದ್ರ ಬಗ್ಗೆ ಅನುಭವ ಸಿಗ್ತದೆ, ಫಸ್ಟ್ ಮಾಡಿ ಅಂದರು. ಆಮೇಲೆ ನಾನು ಒಬ್ರಿಗೆ ಟ್ರ್ಯಾಕ್ಟ್ರ್ ಒಂದೊಬ್ರಿಗೆ ಹೇಳಿದೆ ಅದು ಉಳುಮೆ ಮಾಡಕ್ಕೆ ಅಂತೇಳಿ, ಅದು ಅವರು ಉಳುಮೆ ಮಾಡೋಕ್ಕೆ ಅವಕಾಶ ಕೇಳಿದ್ರು, ನಾನು ಬಂದು ಉಳುಮೆ ಮಾಡ್ಕೊಡ್ತಂತ ಕೇಳಿದ್ರು, ಮಾಡಿದ್ರು ಅದು. ಅದು ಫಸ್ಟಲ್ಲಿ ಉಳುಮೆ ಮಾಡಿದ್ರು, ನೀರು ಒಳಗೆ ಕೇಳಿದ್ರು, ಕ್ಲೀನ್ ಮಾಡೋಕೆ ಕೇಳಿದ್ರು, ಎಲ್ಲ ಮಾಡಿ ಅದನ್ನು ನನಗೆ ಆಸಕ್ತಿ ಇತ್ತು ಹೆಂಗೆ ಮಾಡೋದು ಏನು ಮಾಡ್ತಾರಂತ. ಅವಾಗ ಅವರು ಉಳತ್ತಿಗೆ ಈ ಗೆಡೆ ಗಂಟೆಯಲ್ಲಿ ಬರೋವಲ್ಲ ಅವಾಗ ಬಿಸಾಕಂತಿದ್ರು. ಅವಾಗ ನನಗೆ ನನ್ನ ಮಾವ ಬಂದು ಹೇಳಿ ನೋಡಿ, ಕಾಯಿ ಕಲ್ಲೆಲ್ಲ ಗೊಚ್ಚಾಕಿ ಹೋಗಿತ್ತು, ಮೈಯೆಲ್ಲ ಕೆಸರಾಗೋಗಿತ್ತು. ಆಮೇಲೆ ಸಂಜೆ ಬಂದು ನಾನು ಬೆಂತೆಟ್ ಹೇಳಿದ್ರು, ನೀನು ಇವತ್ತಿಲ್ಲಿ ನಾಳೆ ಕೃಷಿಗೆ ಹಾಕ್ತೀಯ, ಇದನ್ನೇನು ಮಾಡು, ನೀನು ಕೃಷಿಗೆ ಒಳ್ಳೆ ಬದುಕು ಕಾಣ್ಬೋದು ಅಂತ ಒಂದು ಬೆಂತೆಟ್ ಹೇಳಿದ್ರು. ಅವತ್ತು ನನಗೊಂದು ಸ್ಪಿರಿಟ್ ಬಂತು, ಮಾಡೋಣ ತೋಟ ಮಾಡಿದ್ರೆ ಏನಾಗ್ಬೋದಂತ. ಅವತ್ತಿಂದ ಅದು ನನಗೆ ಮಾಡ್ಬೇಕನ್ನ ಆಸಕ್ತಿ ಹುಟ್ಟಿತು. ಅದರಲ್ಲೇ ಅವಾಗ ಅವ್ನು ನನ್ನ ಸಂಪೂರ್ಣ ತೋಟದ ಬಗ್ಗೆ ಜವಾಬ್ದಾರಿ ಕೊಟ್ಟರು. ಅವತ್ತು ಜವಾಬ್ದಾರಿ ತಗೊಂಡು 2020 ನಾವು ಜವಾಬ್ದಾರಿ ಆಗಕ್ಲ ಅಂತೇಳಿ ಕೈ ಬಿಟ್ಟೆ. ನಂಗೆ ಸಾಕು ನನ್ನ ತೋಟ ಮಾಡೋಕೆ, ಅವರು ಸುಪರ್ದಿದ್ದಂಥ ತೋಟನ ಮಾಡೋಕೆ ಸಾಕು ಅಂತೇಳಿ. ನನಗೆ 2012 ಒಂದು ಯಾವುದು ಪ್ಯಾಕೇಜಲ್ಲಿ ಒಂದು ಭೂಮಿ ಸಿಕ್ತು. ಆ ಭೂಮಿಯಲ್ಲಿ ಒಂದು 3 ಎಕರೆ ಜಮೀನು 4 ಎಕರೆ ಆಗಿತ್ತು. ಅದನ್ನು ಮಾಡ್ಬೇಕಾದ್ರೆ ಆಸಕ್ತಿ ಬಂತು. ನಾನಾಗಿ ಅದು ತೋಟ ಮಾಡ್ಬೇಕು ಹೆಂಗೆ ಮಾಡ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡೆ, ಎಷ್ಟೆಷ್ಟು ಭೂಮಿ ಹೆಂಗೆ ಮಾಡ್ಬೇಕು, ಯಾವ ಕೆಲಸ ಮಾಡ್ಬೇಕು ಅಂತ. ಅಷ್ಟಕ್ಕೂ ಮಾಡೋಕ್ಕೆ ದುಡ್ಡು ಬೇಕು, ದುಡ್ಡು ಇಲ್ಲದೆ ಅದು ಮಾಡೋಕ್ಕಾಗಲ್ಲ. ನನಗೆ ಆ ದುಡ್ಡಿನ ಅನಿವಾರ್ಯತೆ ಇತ್ತು, ದುಡ್ಡು ಸಿಕ್ತು, ಮಾಡೋಕ್ಕೆ ಹೊರಟೆ. ಅದು ಹೊರಟದ ಅಂತ ಹೇಳಿದ್ರೆ ಅದು ಕಲ್ಲು ಬಂಡಿದ್ದಂಗೆ ಆಗುತ್ತೆ. ಆ ಭೂಮಿಯನ್ನು ಕರೆದು ಮಾಡಿನಿ. ಇವತ್ತು ತಾವು ಯಾರ ಬಂದು ಅದನ್ನ ನೋಡಿದ್ರೆ, ಈ ಮನುಷ್ಯ ಹುಡುಗ ಅಷ್ಟು ವರ್ಷ ಉದ್ಯೋಗ ಆ ತೋಟ ಮಾಡೋಕ್ಕೆ ಹೆಂಗೆ ಅವನಿಗೆ ಅನುಭವ ಆಯ್ತು ಅನ್ನೋದಕ್ಕೆ ನನ್ನ ಮಾವನ ತೋಟ ಮಾಡಿದ್ರಲ್ಲ ಅವತ್ತು ಅನುಭವ ಆಯಿತು. ಅದು ಮಾಡಿದ್ದು ವಿಚಾರಗಳು, ಆ ದಿನದಲ್ಲಿ ಒಂದು ಏನು ಕೆಲಸ ಆಗ್ತದೋ, ಟೈಮ್ ಟೇಬಲ್ ಹಾಕಬೇಕಿತ್ತು. ಬೆಳಿಗ್ಗೆ ಎಷ್ಟು ಗಂಟೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ, ಕೆಲಸ ಮಾಡಿದ್ಮೇಲೆ ನಾನು ಎಷ್ಟು ಗಂಟೆ ಬಿಡ್ಬೇಕು ಕೆಲಸದನ್ನ ಬಂದು ನೋಡ್ಕೊಂಡು ಹೋಗ್ರು ಅವರು. ಬೆಂಗಳೂರು ಕಾರ್ಯಕ್ರಮ ಬಂದಿದ್ದಾಗ ಬಂದು ನೋಡ್ಕೊಂಡು ಹೋಗ್ರು ತೋಟನೆಲ್ಲ. ಅವಾಗ ನನಗೆ ಅದು ಆಸಕ್ತಿನ ಸ್ಪಿರಿಟ್ ಬಂದು ಬೆಂತಟ್ ಹೇಳ್ತಿದ್ರಲ್ಲ ಬೆಳ್ತ, ಅದೇನ ಅನುಭವ ನನಗೆ ನನ್ನ ತೋಟ ಸ್ವಂತ ತೋಟ ಮಾಡೋಕೆ ಅನುಕೂಲ ಆಯ್ತು. ಮೊದಲು ಕೃಷಿ ಬಗ್ಗೆ ತೋಟದ ಬಗ್ಗೆ ಅಷ್ಟು ಅನುಭವ ಇರಲಿಲ್ವ ನಿಮಗೆ? ನನಗೆ ಇತ್ತು. ಅದೇ ನಾನು ನಮ್ಮ ತೋಟದಲ್ಲಿ ನಮ್ಮ ಮಾವನ ತೋಟದ ರೈತರು ಬಂದಿದ್ರು, ರೈತರು ಉಸ್ತುವಾರಿ ನೋಡೋಕೆ ಜನರು ಉಸ್ತುವಾರಿ ನನ್ನ ನಮ್ಮಿಸಿದ್ರು. ನಾನು ಅದು ನೋಡ್ತಾ ಇದ್ದೆ ಯಾವ ಕೆಲಸ ಟೈಮಿಗೆ ಏನೇನು ಕೆಲಸ, ಏನೇನು ಗೊಬ್ಬರ ಹಾಕ್ಬೇಕು, ಏನೇನು ನೀರು ಬಿಡಬೇಕು, ಮತ್ತೆ ಸ್ಪ್ರಿಂಕ್ಲರ್ ಮಾಡಬೇಕಿತ್ತು, ಮತ್ತೆ ಎಷ್ಟು ಗೊಬ್ಬರ ಹಾಕ್ಬೇಕಿತ್ತು. ನಮ್ದ್ರಲ್ಲಿ ಡಿ ಎಪ್ ಮಿಕ್ಸರ್ ಯೂರಿಯಾ ಮಿಕ್ಸರ್ ಇದನ್ನ ಹಾಕ್ತಾ ಇದ್ದೆ, ವರ್ಷದಲ್ಲಿ ಗೊಬ್ಬರನ ಎರಡು ಗೊಬ್ಬರ ಹಾಕ್ತದ, ಮೂರು ಟೈಮ್ ಗೊಬ್ಬರ ಹಾಕ್ತದ. ಗೊಬ್ಬರ ಹಾಕೋ ಟೈಮಲ್ಲಿ ನನಗೆ ಇಷ್ಟೆಲ್ಲ ಹೇಳರು ಇದು ಕೆಲಸ ಈ ಟೈಮ್ ಮಾಡ್ಬೇಕಂತ ರೈತರು ಅನುಭವ ತಕ್ಕ ಮಾಡ್ತಾರೆ. ನನಗೆ ಅನುಭವ ಬಂದ ನಾನು ಅಷ್ಟನ್ನು ಮಾಡೋಕೆ ಅವಕಾಶ ಆಯ್ತು. ನಿಮಗೆ ನಾನೇ ಒಂದು ಸ್ವಂತ ತೋಟ ಮಾಡಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು? ಯಾಕಂತ ಹೇಳಿದ್ರೆ ಅದೊಂದು ಬರಡು ಭೂಮಿ ಆಗಿತ್ತು, ನನಗೆ ಪ್ಯಾಕೇಜ್ ಅಲ್ಲಿ ಭೂಮಿ ಕೊಟ್ಟರು. ಅದನ್ನ ನಾನು ಅದು ನೋಡಿದೆ ಒಂದು ಕುತ್ಕೊಂಡು, ನಾನು ನಮ್ಮ ಮಾವನ ಸಜೆಷನ್ ಕೇಳಿದೆ, ಇದನ್ನ ನನಗೆ ಆಗಿದೆಯಲ್ಲ ನಾನು ಮಾಡ್ಬೋದಂತ. ನಿನ್ನ ಅನುಭವದ ತಕ್ಕ ಮಾಡಪ್ಪ, ನೀನು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ಅದನ್ನ ಬಹಳ ಅರ್ಥವತ್ತಾಗಿ ಮಾಡಿದ ತೋಟನ. ಅದು ಒಂದು ಹರ ಪ್ಲೇಸ್, ನಮ್ಮ ಮಲೆನಾಡು ಭಾಗದ ಹರ ಅಂತ ಹೇಳ್ತೀವಿ, ದನಮಯದ ಜಾಗ. ಭೂಮಿ ಎಷ್ಟಾದ್ರೆ 3 ಅಡಿ ಆಳ ತೆಗೆದು ಭೂಮಿನ ನಾವು JCP ಕ್ಲೀನ್ ಮಾಡಿದ್ದು. ಇವತ್ತು ಆ ತೋಟ ಸಮೃದ್ಧಕ್ಕೆ ಬೆಳೆದಿದೆ. ನಾನು ಅವತ್ತು 1.5 ಕೆಜಿ ಕಾಫಿ ಕುಯ್ದು, ಇವತ್ತೊಂದು 1 ಎಕರೆಗೆ ಒಟ್ಟು ನನಗೆ 35-36 ಮೂಟಿ ಕಾಫಿ ಬಂದಿದೆ. ಮೆಣಸು ಹಾಕಿದ್ದೆ ಸ್ಟಾರ್ಟಿಂಗಲ್ಲಿ 2015 ಮೆಣಸು ಹಾಕಿದ್ದೆ. ಮೆಣಸು ಸ್ಟಾರ್ಟಿಂಗಲ್ಲಿ ಒಣಗಿ ಒಂದು 7 ಕ್ವಿಂಟಲ್ ಬಂತು. ಆ ನಂತರ ಬರ್ತಾ ಬರ್ತಾ ಕಡಿಮೆ ಆಯಿತು. ಹೋದ ವರ್ಷ 4 ಕ್ವಿಂಟಲ್ 80 ಕೆಜಿ ಆಗಿತ್ತು, ಅದು 500 ರೂಪಾಯಿ ಮಾರಾಟ ಮಾಡಿದ್ದು. ಈ ವರ್ಷ ಒಂದು 2-3 ಕ್ವಿಂಟಲ್ ಮೆಣಸು ಬರ್ಬೋದು ನಿರೀಕ್ಷಿದ್ದೀನಿ. ಕಾಫಿ ಚೆನ್ನಾಗಾಯ್ತು, ಮತ್ತು ನಾವು ಪಾರ್ಚ್ಮೆಂಟನ್ನು ಮಾಡಿದ್ದೀನಿ, 8 ಮೂಟಿ ಪಾರ್ಚ್ಮೆಂಟ್ ಆಗಿದೆ. ಯಾವುದೂ ಕೊಟ್ಟಿಲ್ಲ, ಇಟ್ಕೊಂಡಿದ್ದೀನಿ. ಕೊಡ್ಬೇಕು ಆಸೆ ಬಂದಾಗ ಕೊಡ್ತೀವಿ, ಬಟ್ ರೇಟ್ ವೆರಿಫೈನ್ ಆಗಿದೆ ಕೊಡ್ತೀವಿ. ಬಟ್ ಭೂಮಿ ಅಂತ ನನಗೆ ಮಾಡೋಕೆ ಒಂದು ಗೌರವ ಆಯಿತು, ನನ್ನ ಮಾವ ಕಡೆಯಿಂದ ಗೌರವ ಆಯಿತು. ಈಗ ನೀವು ಹೇಗೆ ಕೃಷಿಯನ್ನ ಮಾಡ್ತೀರಾ ಅಂತ ಅಂದ್ರೆ, ಈಗ ಕಾಫಿ ಇದೆ, ಕಾಫಿ ಜೊತೆಗೆ ಬೇರೆ ಏನೆಲ್ಲ ಬೆಳೆಗಳನ್ನ ಬೆಳೀತಾ ಇದ್ದೀರಾ, ಏನೆಲ್ಲ ಕೆಲಸಗಳನ್ನ ವರ್ಷ ಪೂರ್ತಿ ಮಾಡ್ತೀರಿ? ಸರ್, ನನಗೆ ಜಾಸ್ತಿ ಕೆಲಸ ಇಲ್ಲ, ನನಗೊಂದು ವರ್ಷದಲ್ಲಿ ಒಂದು ತಿಂಗಳು ಕೆಲಸ ಇರ್ತದೆ. ಅಂದ್ರೆ ಅಂತ ಕೆಲಸ ಮಾಡ್ತೇನೆ ನೋಡಿ. ಈಗ ಎಲ್ಲ ಕಾಫಿ ಕುಯ್ದಾಯ್ತು, ಮಲೆನಾಡ ಬಗ್ಗೆ ಧೂಳಕ್ತಿ ಅಂತ ಮಾಡ್ತೀವಿ, ಅದನ್ನು ಮಾಡಿ ಆಗಿದೆ. ಧೂಳಕ್ತಿ ಮಾಡಾದ್ಮೇಲೆ ಆ ಗಿಡ ಎಲ್ಲ ಬತ್ತ ಕಾಫಿ ಅಲ್ಲಿ ಕುಯ್ದು ಬರುತ್ತೆ, ಅವಾಗ ಮಗ್ಗು ಬರುತ್ತೆ, ಕಸಿ ಮಾಡ್ತೀನಿ. ಸೊ ಮರಗಸಿ ಜೋಲ್ ತೆಗಿತೀವಿ, ಜೋಲ್ ತೆಗೆದು ಫೆಬ್ರವರಿ ಎಂಡಲ್ಲಿ ಅಥವಾ ಫೆಬ್ರವರಿ 15 ನಂತರ ಕಳೆದ ನೀರು ಹೊಡಿತೀವಿ. ನೀರು ಹೊಡೆದು ಈ ಮುಂಗಾರು ಸ್ಟಾರ್ಟ್ ಆಗೋ ಟೈಮಲ್ಲಿ ಎಲ್ಲ ಬಟ್ಟೆ ಬಿಡಿಸಿ ಗೊಬ್ಬರ ಹಾಕ್ತೀವಿ. ಫಸ್ಟ್ DAP ಮಿಕ್ಸರ್ ಗೊಬ್ಬರ ಹಾಕ್ತೀವಿ, DAP ಯೂರಿ ಪೊಟಾಷ್ ಹಾಕ್ತೀವಿ. ಆಮೇಲೆ ಎಲ್ಲ ಸೆಟ್ಟಿಂಗ್ ಆದ ನಂತರ ಎಲ್ಲ ಗೊಬ್ಬರ ಎಲ್ಲ ಹಾಕಿದ ತಕ್ಷಣ ಒಂದು ರೌಂಡು ಚಿಕ್ಕದ ಹಳೆ ಇರ್ತಾವೆ ಹೊಡೆಸ್ಬಿಡ್ತೀವಿ. ರೋಡ್ ಸೈಡಲ್ಲೆಲ್ಲ ಮಿಷಿನ್ ಹೊಡಿಸ್ತೀವಿ, ಒಳಗಡೆ ಎಲ್ಲ ತಗಡೆಲ್ಲ ಹೊಡೆಸ್ತೀವಿ. ಹೊಡೆಸ್ಬಿಟ್ಟು ತೋಟ ನೀಟ್ ಮಾಡ್ಕೊಳ್ತೀವಿ. ಆಮೇಲೆ ಅದು ಮತ್ತೆ ಸ್ವಲ್ಪ ಇನ್ನೊಂದು ಚಿಗುರು ಮಾಡ್ತೀವಿ ನಾವು, ಜೋಲು ಬಲ್ ತೆಗೆದು ಚಿಗುರು ಮಾಡ್ತೀವಿ. ಚಿಗುರೆಲ್ಲ ಆದ್ಮೇಲೆ ಮತ್ತು ಒಂದು 2-3 ತಿಂಗಳು ಮತ್ತೊಂದು ರೌಂಡ್ ಗೊಬ್ಬರ ಹಾಕ್ತೀವಿ, ವರ್ಷದಲ್ಲಿ 2 ರೌಂಡ್ ಗೊಬ್ಬರ ಹಾಕ್ತೀವಿ. ಹಂಗಾಗಿ ತೋಟದ ಬಗ್ಗೆ ಚೆನ್ನಾಗಿ ಮಾಡ್ಕೊಂಡೆ, ತೋಟ ನಿಭಾಯಿಸೋಕ್ಕೋಸ್ಕರನೇ ಹಂತ ಹಂತಾಗಿ ಆ ಕಾಲಕ್ಕೆ ತಕ್ಕನೇ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಹೊಸ ತೋಟ ಮಾಡೋ ಅಂತ ಸಂದರ್ಭದಲ್ಲಿ ಏನೆಲ್ಲ ಸವಾಲುಗಳು ಸಮಸ್ಯೆಗಳಿರುತ್ತೆ? ಸುಮಾರಾಗಿದಾವೆ ಸರ್, ಆಗ್ತವೆ ರೈತರಿಗೆ ಎಲ್ಲವೂ ಸಮಸ್ಯೆಗಳೇ. ಸವಾಲುಗಳು ಸ್ವೀಕಾರ ಮಾಡ್ಕೋಬೇಕು. ನಾವು ಸ್ವೀಕಾರ ಮಾಡಿದಷ್ಟು ನಮ್ಮ ಬೆನ್ನಿಗೆ ಹೊರ ಜಾಸ್ತಿ ಆಗ್ತದೆ. ನಾವು ಕಾಫಿ ತೋಟನ ಅದು ಅರೇಬಿಕ್ ತೋಟ ಮಾಡೋದಕ್ಕೆ ಭಾಳ ಕಷ್ಟಪಟ್ಟು ಕೆಲಸ ಮಾಡಬೇಕು. ಅವು ಧೂಳಕ್ತಿ ಮಾಡೋಕೆ ಇರ್ತದೆ, ಬೇರ್ ಕಟ್ಟಿದ್ರೆ ಮತ್ತೊಂದ್ರಲ್ಲಿ ಆಗ್ತವೆ, ಕಸಿ ಮಾಡಬೇಕು. ಆಮೇಲೆ ನಾವು ಲಿಂಡನ್ ಹಚ್ಚಬೇಕು, ಲಿಂಡನ್ ಜೊತೆಗೆ ಸ್ಪ್ರೇ ಮಾಡಬೇಕು. ಅರೇಬಿಕನ್ನ ಸಣ್ಣ ಮಕ್ಕಳು ಸಾಕಿದಂಗೆ ಆಗುತ್ತೆ, ರೋಬಾಸ್ಟ್ಗೆ ಆಗಾಗಲ್ಲ. ರೋಬಾಸ್ಟ್ಗೆ ತನ್ನದಾದ ಅಂತ ಅಲ್ಲಿ 2-3 ಕೆಲಸ ಇದಾವೆ, ಅಷ್ಟು ಮಾಡಿದ್ರೆ ಸಾಕು ರೋಬಾಸ್ಟ್ಗೆ. ತೀರ ನಾವು ರೋಬಾಸ್ಟ್ಗೆನಲ್ಲ ಒಂದು ಚಿಗುರು ತೆಗೆಯೋದು, ದರ್ಗ ರಾಸಿ ಮಾಡ್ಕೊಳ್ಳೋದು, ಆಮೇಲೆ ಗೊಬ್ಬರ ಹಾಕೋದು, ಮತ್ತೆ ಒಂದು ಕಸಿ ಒಂದು ಮಾಡ್ಕೊಳ್ತೀವಿ, ಕಸಿ ಮಾಡಿ ಗೊಬ್ಬರ ಹಾಕ್ತೀವಿ. ಗೊಬ್ಬರ ಎಲ್ಲ ಹಾಕಿದ ತಕ್ಷಣ ಮತ್ತೆ ನೀರು ಹೊಡೆ ಟೈಮ್ ಇರ್ತಾ, ಆ ಟೈಮ್ ನೀರು ಹೊಡಿತೀವಿ. ಆಮೇಲೆ ಇಷ್ಟು ವರ್ಷದಲ್ಲಿ ಬೆಳೆ ಬಂದು ತೆಗಿಬಹುದು. ಬಟ್ ರೋಬಸ್ಟ್ ಜಾಸ್ತಿ ಕೆಲಸ ಇಲ್ಲ, ಅರಬೇಕಂತ ತುಂಬಾನೇ ಕೆಲಸ ಮಾಡ್ಕೋಬೇಕು, ತುಂಬಾ ಕೆಲಸ ಮಾಡ್ಬೇಕು. ಹೌದು, ಜೊತೆ ಅಡಿಕೆ ಹಾಕಿದೀನಿ, ಅಡಿಕೆ ಒಂದು 600 ಅಡಿಕೆ ಹಾಕಿದೀನಿ, ಒಂದು 3 ವರ್ಷದಿಂದ 600 ಅಡಿಕೆ. ಅವು ಆಳ ಹತ್ರ ಬೆಳೆದಿದ್ದಾವೆ. ಅದಕ್ಕೆ ಈಗ ಯೋಚನೆ ಮಾಡ್ತೇನೆ, ಈಗ ಅದು ಹನಿ ನೀರಾವರಿ ಮಾಡ್ಬೇಕು ಅಂತ. ಈಗ ನಾ ಕೃಷಿ ಇಲಾಖೆಯಿಂದ ಸಹಾಯಧನ ಕೇಳಿದ್ರಿ ಮೇಡಮ್, ಗೀತಾ ಮೇಡಮ್ ಅಂತ ಕೊಡ್ತಂದು ಒಪ್ಕೊಂಡಿದ್ರೆ ಈ ವರ್ಷ ಅದೊಂದು ಕಾರ್ಯಗತಾದ್ರೆ ನಮ್ಮ ತೋಟ ಕ್ಲೀನಿಂಗ್ ಆಗ್ತದೆ. ರೋಗ ಕೀಟಗಳು ಬರದ ಹಾಗೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸ್ತಾ ಇದ್ದೀರಿ? ಇಲ್ಲ, ನಾವು ಅದಕ್ಕೆ ರೋಗ ಬರ್ದಂತ ಫಸ್ಟ್ ನಾವು ಲಿಂಡನ್ ಹಚ್ಕೊಂತೀವಿ, ಲಿಂಡನ್ ಸ್ಪ್ರೇ ಮಾಡ್ತೀವಿ. ನಮ್ಮ ಮಾವರ ತೋಟದಲ್ಲಿ ರೋಗ ಜಾಸ್ತಿ ಇಲ್ಲ, ಅರೇಬಿಕ ರೋಗಗಳಿಲ್ಲ. ನನ್ನ ತೋಟದಲ್ಲಿಲ್ಲ, ಪಕ್ಕದ 2-3 ತೋಟದಲ್ಲಿ ತೋರಿಸಿ ಕ್ಲೀನ್ ಮಾಡ್ಕೊಂಡಿದ್ರೆ ಜಾಸ್ತಿ ಲಿಂಡನ್ ಹಚ್ಕೊಳ್ತಾರೆ. ಲಿಂಡನ್ ಹಚ್ಚಿ ಅವರು ಎಲ್ಲ ಆ ತೋಟದಲ್ಲಿ ಕೆಲಸ ಮಾಡ್ಕೊಳ್ತಾರೆ. ನಮಗೂ ರೋಗ ಬರಲ್ಲ, ಬಟ್ ಸವಾಲುಗಳ ತು ಸ್ವೀಕಾರ ಮಾಡಲೇಬೇಕು. ಯಾಕಂದ್ರೆ ಸಣ್ಣ ರೈತರು, 4 ಎಕರೆ ತೋಟ ಇದ್ದೇವೆ, ಸಣ್ಣ ರೈತರು ನಾವು. ಅದು ನೀಟಾಗೆ ಮಾಡಬೇಕು. ಊರಲ್ಲೇ ಒಂದು ಸ್ವಲ್ಪ ತೋಟ ಇದೆ, ಅಲ್ಲಿ ಸ್ವಲ್ಪ ಮಾಡಕ್ಕೆ ಹೋಗ್ತೀವಿ. ಮತ್ತೆ ಇಲ್ಲಿನೂ ಮಾಡ್ತೀನಿ, ಇಲ್ಲಿ ಒಂದು 3 ಎಕರೆ ತೋಟ, ಅದನ್ನು ಚೆನ್ನಾಗಿ ಮಾಡ್ಕೊಳ್ತೇನೆ. ಈಗ ಸಣ್ಣ ತೋಟಗಳನ್ನ ನಿರ್ವಹಣೆ ಮಾಡೋದು ಸುಲಭನ, ದೊಡ್ಡ ದೊಡ್ಡ ತೋಟಗಳನ್ನ ನಿರ್ವಹಣೆ ಮಾಡೋದು ಸುಲಭನ? ಸರ್, ಸಣ್ಣ ತೋಟಕ್ಕೆ ನಾವು ಹೆಚ್ಚು ಒತ್ತು ಕೊಟ್ರೆ ವರ್ಷದಲ್ಲಿ ಬೆಳೆ ಬರುತ್ತಲ್ಲ, ಅದಕ್ಕೆ ನಾವು ಹೆಚ್ಚು ಒತ್ತು, ಅದಕ್ಕೆ ಒಂದು ಸ್ಪಿರಿಟ್ ಆಗ್ತದೆ. ದೊಡ್ಡ ದೊಡ್ಡ ತೋಟ ಇದ್ರೆ ಅದು ಲಾಟ್ ಇರ್ತದೆ, ಒಂದು ಕೆಲಸ ಆದ್ರೆ ಇನ್ನೊಂದು ಕೆಲಸ ಆಗಲ್ಲ. ಈಗ ಇಲ್ಲಿ ಮೊದಲು ಸ್ಟಾರ್ಟ್ ಮಾಡಿದ ಕೆಲಸ ಎಂಡಿಗೆ ಮುಗಿಯೋದಿಲ್ಲ, ಆ ಮುಗಿಯೋದಿ ಟೈಮ್ ಹೋಗುತ್ತೆ. ಸಣ್ಣ ಬೆಳೆಗಾರರಿಗೆ ಅವ್ನು ಕನಿಷ್ಠ ಪರ್ಸೆಂಟ್ 4 ಎಕರೆ ತೋಟ ಇದ್ರೆ ಅವ್ನು ಉತ್ತಮ ರೈತ ಆಗಕ್ಕೆ, ಮತ್ತೆ ಒಂದು ಒಳ್ಳೊಳ್ಳೆ ಕೆಲಸ ಮಾಡೋಕೆ ಅವ್ನು. ಈಗ ವರ್ಷದಲ್ಲಿ ಒಂದು ಗೊಬ್ಬರ ಹಾಕೋದು, ಕಸೆ ಮಾಡೋದು, ಚಿಗುರು ತೆಗೆಯೋದು, ನೀರು ಹೊಡೆಯೋದು, ಅಂದ್ರೆ ಸಿಂಪ್ಲರ್ ಮಾಡೋದು ಅವಕ್ಕೆಲ್ಲ ನಮಗೆ ಆಗ ಕಾಲಕ್ಕೆ ತಕ್ಕ ಕೆಲಸ ಮಾಡಿದ್ರೆ ನಮಗೆ ಅದು ಸ್ಪಿರಿಟ್ ಬರುತ್ತೆ ಮಾಡ್ಬೇಕನ್ನೋದು. ಈ ಮಲೆನಾಡು ಭಾಗದಲ್ಲಿ 4 ಎಕರೆ ಇದ್ದವರಿಗೆ ಒಂದು ಅನುಕೂಲ ಆಗ್ತದೆ, ತೋಟ ಮಾಡೋಕೆ ಅವಕಾಶ ಆಗ್ತದೆ. ಹೊಸ ತೋಟ ಮಾಡುವಂತ ಸಂದರ್ಭದಲ್ಲಿ ಸರ್ಕಾರದಿಂದ ಯಾವುದೇ ನೆರವು ಪಡ್ಕೊಳ್ಳಿಲ್ವ ನೀವು? ಮಾಡಿದ್ರೆ ನಮ್ಗೆ ತಗೊಳ್ಳಿ. ಏನೆಲ್ಲ ನೆರವನ್ನ ಪಡ್ಕೊಂಡಿದ್ದಾರೆ ಇದುವರೆಗೆ? ಫಸ್ಟ್ ನನಗೆ ತೋಟಗಾರಿಕೆ ಇಲಾಖೆಯಿಂದ ಒಂದು ಸ್ಪ್ರೇ ಮಿಷಿನ್ ಕೊಟ್ರು, ಸ್ಪ್ರೇ ಮಾಡಕ್ಕೆ ಒಂದು ಜೆಟ್ ಸ್ಪ್ರಿಂಕ್ಲರ್ ಜೆಟ್ ಕೊಟ್ಟಿದ್ರು, ಮಾಡಕ್ಕೆ ನೀರು ಹೊಡೆಯಕ್ಕೆ ಸ್ವಂತ ಬೋರ್ವೆಲ್ ಇದೆ. ಅಂತ ಸರ್ಕಾರದಿಂದ ಗಂಗಾ ಕಲ್ಯಾಣ ತಗೊಳ್ಳೋದು, ಒಂದು ಬೋರ್ವೆಲ್ ಇದೆ ಅದ್ರಲ್ಲಿ ನೀರು ಹೊಡೆದು ನೀರು ಸಾಕಾಗುತ್ತೆ. ಒಂದು 3 ಎಂಟು ನೀರು ಬಂದಿದೆ, ನೀರು ಸಾಕಾಗ್ತದೆ. ಅದು ಮನೆ ಕುಡಿಯೋ ನೀರು ಬಳಸ್ಕೊಳ್ತೀವಿ, ತೋಟಕ್ಕೂ ಬಳಸ್ಕೊಳ್ತೀವಿ, ಅದು ನೀರು ನಿರ್ವಹಣೆಗೆ ಸಾಕಾಗ್ತದೆ. ಸಹಾಯಧನ ಅಂತೇಳಿ ಇತ್ತೀಚೆಗೆ ಮೊನ್ನೆ ಅಡಿಕೆ ಅದಕ್ಕೆಲ್ಲ ಕೊಟ್ಟಿದ್ರೆ, ಏನಾದ್ರು ಸ್ಕೀಮಲ್ಲಿ ಅಡಿಕೆ ಕೊಟ್ಟಿದ್ರೆ ಅದನ್ನು ಹಾಕಿದ್ದೀನಿ. ಅದು ಒಂದು 4 ವರ್ಷದಿಂದ ಹಾಕಿನಿ, 4 ವರ್ಷಕ್ಕೊಮ್ಮೆ ಕೊಡ್ತೀವಿ ಅಂತೇಳಿ ಈ ವರ್ಷ ಮತ್ತೆ ಇಂಪ್ಲಿಮೆಂಟ್ ಮಾಡಿ ಸಣ್ಣ ಇದಕ್ಕೆ ನಮ್ಗೆ ಗಂಗಾ ಕಲ್ಯಾಣ ಮುಖಾಂತರ ನಮ್ಗೆ ಹನಿ ನೀರಾವರಿಗೆ ಸಬ್ಸಿಡಿ ಲೋನ್ ಕೊಡ್ತೀವಿ ಅಂತ ಗೀತ ಮಾಡಿದ್ರೆ ಅದನ್ನೊಂದು ಮಾಡಕ್ಕೆ ಅವಕಾಶ ಆಗ್ತದೆ. ಸರ್ಕಾರದ ಸವಲತ್ತು ಇಲ್ಲ ಅಂತ ಹೇಳಿದ್ರೆ ಏನ್ ತೊಂದರೆ ಆಗ್ತಿತ್ತು ನಿಮ್ಗೆ? ಒಳ್ಳೊಳ್ಳೆ ರೈತರು ಯಾರು ಬೆಳೀತಾರ ಅಂತ ಹುಡುಕಿ ಬರ್ದು, ಆದ್ರೆ ನಾನೊಬ್ಬ ಈ ಕೂಡಿರ್ತಲ್ಲಿ ಕಸಬ ಹೋಬಳಿಯಲ್ಲಿ ನಾನೊಬ್ಬ ರೈತ, ನನಗೂ ಕರೆಸಿ ಸಹಾಯಧನ ಕೊಡ್ತಾರೆ, ನೀವು ಇದು ಬಳಕೆ ಮಾಡಲೇಬೇಕು, ಈಗ ಸುಣ್ಣ ಕೊಡ್ತಾರೆ, ಈಗ ನಷ್ಟು ಕೃಷಿ ಇಲಾಖೆ ಸುಣ್ಣ ಕೊಡ್ತಾರೆ, ಒಂದು 1 ಎಕರೆಗೆ 20 ಬ್ಯಾಗ್ ಅಂತ 40 ಬ್ಯಾಗ್ ಸುಣ್ಣ ಹಾಕ್ಬಿಡ್ತೀವಿ, ಅದು ಕೊಡ್ತಾರೆ. ಮತ್ತೆ ಇನ್ನು ತೊಟ್ಲಗುಂಡಿಗೆ ಅವಕಾಶ ಕೇಳಿದೀನಿ, ಕೊಡ್ತೇನೆ ಅಂತ ಚರಂಡಿಗೆ ಕೇಳಿದರೆ ಕೊಡ್ತೀವಿ ಅಂತ ಹೇಳಿದ್ರೆ ಅದನ್ನು ಮಾಡಿಸ್ಕೊಳ್ತೀನಿ. ಬಟ್ ನಾನು ಸರ್ಕಾರದ ಏನೇನು ಸವಲತ್ತು ಪಡ್ತಾನೆ ಪಡ್ಕೊಳಕ್ಕೆ ನಾನು ಅರ್ಹನಾಗಿದ್ದೀನಿ. ತೋಟದ ಜೊತೆಗೆ ದನಕರುಗಳ ಸಾಕಾಣಿಕೆ ಈ ತರದೆಲ್ಲ ರೂಢಿ ಮಾಡ್ಕೊಂಡಿಲ್ವ ನೀವು? ಸರ್, ಮಾಡಿದ್ದೆ. ಈ ಫಸ್ಟ್ ಒಂದ್ ಸ್ವಲ್ಪ ಕುರಿ ಸಾಕಾಡಿದ್ದೆ. ಆ ಕುರಿ ನನಗೆ ಅಷ್ಟು ಮನೆ ಸೂಕ್ತ ಆಗಲ ಜಲ ಜಾಸ್ತಿ ಇಲ್ಲ ಅಂತ ಕುರಿನ ಮಾರ್ಕೊಂಡೆ. ಕೋಳಿನ ಸಾಕಿದ್ದೆ, ಒಂದು 40 ಕೋಳಿ ಇದ್ದು ಅದನ್ನು ಮಾರ್ಕೊಂಡೆ. ಆಮೇಲೆ ನಾವು ಈಗ ನನ್ನ ಮಕ್ಕಳು SLC ಇರೋದ್ರಿಂದ, ನನ್ನ ಮಗಳು 9th ಇರೋದ್ರಿಂದ ನಾನು ಬೆಳಗ್ಗೆ ಹೋದ್ರೆ ಸಂಜೆ ಬರೋಕ್ಕಾಗುತ್ತೆ. ಮತ್ತು ಮನೆಯವರು ಅಲ್ಲೆಲ್ಲ ಕೆಲಸ ಮಾಡ್ತಾರೆ ಮೆಸ್ಕಾಮಲ್ಲಿ, ಹಂಗಾಗಿ ಹೆಚ್ಚು ಹೊತ್ತು ಮಲ್ಲಿ ಇರೋಕ್ಕಾಗಲ್ಲ. ಹಂಗಾಗಿ ಯಾವುದು ಬೇಡ ಅಂತೇಳಿ ನೇರಾಗ ತೋಟಕ್ಕೆ ನಿರ್ವಹಣೆಗೆ ಹೆಚ್ಚು ಒತ್ತು ಕೊಡ್ತೀನಿ. ತೋಟದ ನಿರ್ವಹಣೆಗೆ ಹೆಚ್ಚು ನೀವೇ ಒತ್ತು ಕೊಡ್ತಾ ಇದ್ದೀರಿ, ಜೊತೆಗೆ ಅದನ್ನು ಮಾಡ್ಕೊಂಡ್ರೆ ಒಂದಷ್ಟು ಆರ್ಥಿಕವಾಗಿ ಸಹಾಯ ಆಗ್ಬೋದಲ್ವಾ? ಆಗ್ಬೋದು. ರೈತರಿಗೆ ಮೂಲ ಕಸಬು ಅಂತೇಳಿ ಬೇರೆ ಬೇರೆ ಕಸನು ಮಾಡ್ಕೋಬೇಕು, ಕೋಳಿ ಸಾಕಣದಾಗ್ಲಿ, ಕುರಿ ಸಾಕಣದಾಗ್ಲಿ, ಹಸು ಸಾಕಣೆ ಮಾಡ್ಕೊಳ್ಳೋದಾಗ್ಲಿ, ಜೊತೆಗೆ ಇವೆಲ್ಲ ಮಾಡಿ ಮಾಡಿದ್ರೆ ಅವ ಕಾಲ ತಕ್ಕನಕ್ಕೆ ಆದಾಯ ಗಳಿಸಕ್ಕೇನು ತೊಂದರೆ ಆಗಲ್ಲ. ಹೌದು, ಖಂಡಿತ. ಈ ನಿಮ್ಮ ಮೂಡಿಗೆರೆ ಭಾಗದಲ್ಲಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸಮಸ್ಯೆಗಳಿದಾವೆ? ತುಂಬಾ ಮಳೆ ಬೀಳುತ್ತೆ, ಹೇಗೆ ನಿರ್ವಹಣೆ ಮಾಡ್ತೀರಾ ಅದನ್ನ? ಇಲ್ಲ ಸರ್, ಈಗ ಮಳೆ ಬೀಳದಂದ್ರೆ ಮಳೆ ಬಂದೇ ಬರುತ್ತೆ. ಮಳೆ ಮನುಷ್ಯನ ಶತ್ರು ಅಲ್ಲ, ಮಿತ್ರ ಆಗ್ತದೆ. ಹಂಗಾಗಿ ಆ ಮಳೆ ನಾವು ಮಳೆಗಾಲದಲ್ಲಿ ಆ ತಕ್ಕ ಕೆಲಸ ಮಾಡಲೇಬೇಕು. ಈಗ ಮೊದಲಿಗೆ ಮಳೆ ಬಿದ್ದ ತಕ್ಷಣನೇ ನಾವೇನೇ ತೋಟಕ್ಕೆ ನೀರು ಹೊಡೆದ ಸಹಿತ ಆ ಮಳೆ ಆಸರದ ಮುಂಗಾರು ಮಳೆ ಸ್ಟಾರ್ಟ್ ಆದಾಗ ಆ ಮಳೆಗೆ ತಕ್ಕನಾಗೆ ಕೆಲವೊಂದು ಗಿಡಗಳಿಗೆ ಹೂವಾಗಿರಕ್ಲ, ಹೂವಾಗ್ತದೆ. ಕೆಲವು ಮತ್ತೆ ಚಿಗುರು ಬರುತ್ತೆ, ಚಿಗುರು ತೆಗಿಬೇಕಾಗುತ್ತೆ. ಮತ್ತೆ ಈ ಜಾಸ್ತಿ ನೀರಿನ ಟೈಮಲ್ಲಿ ಕೊಳೆ ರೋಗ ಬರುತ್ತೆ, ಅದನ್ನ ನಿರ್ವಹಣೆ ಮಾಡಕ್ಕೆ ಆ ಕಾಲ ತಕ್ಕನಾಗ ಮಳೆ ಬಂದಷ್ಟು ಮನುಷ್ಯನಿಗೆ ಹಿತ ಆಗದ್ ಬಿಟ್ರೆ ಶತ್ರು ಆಗಲ್ಲ, ಖಂಡಿತ ಅದನ್ನು ಮಾಡ್ಕೋಬಹುದು. ಆಮೇಲೆ ಜೊತೆಗೆ ನಾವು ಈಗ ಬೆಳೆದಿವಲ್ಲ ಅಡಿಕೆ, ಇದಕ್ಕೆಲ್ಲ ಅದಕ್ಕೆ ನೀರನ್ನ ಜಾಸ್ತಿ ಬೇಕು. ನಮ್ಮ ಜರಿ ಪ್ರದೇಶ ಸ್ವಲ್ಪ, ಹಂಗಾಗಿ ನೀರು ಬೇಕೇ ಬೇಕು. ಮತ್ತೆ ನಾನು ನೀರು ಹೊಡೆದಲ್ಲಿ ಸೆಟ್ ಮಾಡ್ಕೊಂಡಿರ್ತೀವಿ, ಮಳೆ ಜಾಸ್ತಿ ನಂಬಕ್ಕಾಗಲ್ಲ. ಹೋದ ವರ್ಷ ಜಾಸ್ತಿ ಮಳೆ ಆಯ್ತು, 2-3 ವರ್ಷದಿಂದ ಜಾಸ್ತಿ ಮಳೆ ಆಯ್ತು. ಆ ಮಳೆ ತಕ್ಕನಾಗ ತೋಟ ಕೊಳೆ ರೋಗ ಬಂತು, ಕಾಫಿ ಅಂತೂ ಕೊಳ್ತಾ ಹೋಯ್ತು, ಚಿಗುರ ಬರಲಿಲ್ಲ. ಆ ಮಟ್ಟಕ್ಕೆ ಆಯ್ತು, ಜಾಸ್ತಿ ಉಂಡ್ರ ಕಷ್ಟ ಉಣದ್ರ ಕಷ್ಟ ಅಂತೆಲ್ಲ ಆ ಮಟ್ಟದಲ್ಲೇ ಆಯ್ತು. ಅಷ್ಟು ಮಾಡ್ಬೋದು. ಈ ಮಳೆಗಾಲದಲ್ಲಿ ಕೆಲವು ಕೆಲಸಗಳನ್ನ ಮಾಡ್ಲೇಬೇಕಾಗುತ್ತೆ. ಸ್ಪ್ರೇ ಇದ್ರೆ ಸ್ಪ್ರೇ ಮಾಡ್ಬೇಕಾಗುತ್ತೆ, ಗೊಬ್ಬರ ಹಾಕಂತಿದ್ರೆ ಗೊಬ್ಬರ ಹಾಕ್ಬೇಕಾಗುತ್ತೆ, ಕಳೆ ತೆಗಿಯೋ ಅಂತಂದ್ರೆ ಕಳೆ ತೆಗಿಬೇಕಾಗುತ್ತೆ. ಅಷ್ಟೊಂದು ದೋ ಅಂತ ಮಳೆ ಸುರಿತಾ ಇರ್ತಲ್ಲ, ಆ ಸಂದರ್ಭದಲ್ಲಿ ಹೆಂಗೆ ನಿರ್ವಹಣೆ ಮಾಡ್ತೀರಾ ಅದನ್ನೆಲ್ಲ? ಇಲ್ಲ ಸರ್, ಅದಕ್ಕಾಗಿ ನಾವು ಸಿದ್ಧ ಮಾಡ್ಕೊಂಡಿರ್ತೀವಿ ಸ್ವಲ್ಪ ಕೂಲಿಗಳನ್ನ. ನಾವು ಮಾಡ್ತೀವಿ, ನಮ್ಮ ಜೊತೆಗೆ ಒಂದು 3-4 ಜನ ಸೇರ್ಕೊಂಡು ಮಾಡ್ಕೊಳ್ತೀವಿ. ಮಾಡಲೇಬೇಕು ಅನಿವಾರ್ಯ. ಈಗ ಮಳೆಗಾಲದಲ್ಲಿ ನಾವು ಸ್ಪ್ರೇ ಮಾಡೋ ಟೈಮ್ ಸ್ಪ್ರೇ ಮಾಡಲೇಬೇಕು, ಕಸಿ ಮಾಡೋ ಟೈಮ್ ಕಸಿ ಮಾಡಲೇಬೇಕು, ಚರಂಡಿ ಸೋಸ ಚರಂಡಿ ಸೋಸಲೇಬೇಕು. ಆ ಕೆಲಸ ಮಾಡಿದ್ರೆ ಮತ್ತೆ ಆ ದಿನಕ್ಕೆ ಒಂದು ವಾರದಲ್ಲಿ ಮತ್ತೊಂದು ತಿಂಗಳಿಗೆ ಆ ಕೆಲಸ ಮುಗಿದ್ರೆ ನಮಗೊಂದು ನೆಮ್ಮದಿ, ನಾವು ಮಾಡಿದ್ವಿ ಆ ಕೆಲಸ ಅಂತೇಳಿ. ಆಳ್ಬಿಟ್ರೆ ಆಳಾಗೋಗುತ್ತೆ. ದಿನನಿತ್ಯ ಕೆಲಸ ನಾನು ಮಾಡ್ತಾ ಹೋಗ್ತಿದ್ರೆ ನಮಗೆ ಅದಂತ ಅನುಭವ ಬರ್ತದೆ. ಮತ್ತೆ ಮಾಡಲೇಬೇಕನ್ನ ಈಗ ಬೆಳೆ ಕಡೆಯದಿರುತ್ತೆ, ಚಿಗುರು ಮಾಡೋದಿರುತ್ತೆ, ರೋಡ್ ಸೋಸಕ್ಕಿರ್ತದೆ, ಮತ್ತೆ ಗೊಬ್ಬರ ಹಾಕೋದಿರುತ್ತೆ. ಗೊಬ್ಬರ ಸ್ವಲ್ಪ ಜರಿ ಇರೋದ್ರೆ ಮೇಲೆ ಗೊಬ್ಬರ ಹಾಕಕ್ಕಿರ್ತದೆ. ಅದೆಲ್ಲ ಮಾಡ್ಕೊಂಡ್ರೆ ಕೃಷಿನ ಜೊತೆ ನಾವು ಕರ್ಕೊಂಡು ಹೋದ್ರೆ ಕೃಷಿ ನಮ್ಮನ್ನ ಯಾವತ್ತು ಕೈ ಹಿಡಿತದೆ ನನ್ನ ಭಾವನೆ. ಈಗ ನೆರಳಿಗೆ ಏನೆಲ್ಲ ಮರಗಳನ್ನು ಹಾಕೊಂಡಿದ್ದೀರಾ ಸರ್? ಈಗ ಸಿಲ್ವರ್ ಹಾಕಿದ್ದೀನಿ, ಜೊತೆಗೆ ಕಾಡು ಮರನ ಹಾಕಿದ್ದೀನಿ. ಹಿಂದೆ ಮುಂದೆ ಬರಲಿ ಅಂತೇಳಿ ಈಗ ಶ್ರೀಗಂಧದ ಮರದ ಒಂದು 10-15 ಹಾಕಿದ್ದೀನಿ. ಆಮೇಲೆ ಬದಲಿನ ಅಕ್ಕಕೆಸ ಮರದ್ದು ಅದು ತೆಗೆದ್ಬಿಟ್ಟು ಸಿಲ್ವರ್ ಬಿಟ್ಬಿಟ್ಟು ಮತ್ತೆ ಒನ್ನೆ ಬೀಟೆ ಮತ್ತೆ ಇದ್ದ ಒಂದು 500 ಮರ ಹಾಕಿದ್ದೀನಿ ಸುತ್ತ ಬೆಲೆ ಸುತ್ತ ಮತ್ತೆ ಈ ತೋಟದ ಮಧ್ಯ ಹಾಕಿದ್ದೀನಿ. ಚೆನ್ನಾಗಿದೆ ತೋಟ ಮಾಡ್ಕೊಂಡಿದ್ದೀನಿ. ಆಮೇಲೆ ಸಿಲ್ವರ್ ಜಾಸ್ತಿ ಬೆಳೆದಿಲ್ಲ, 20 ಅಡಿಗೊಂದು ಹಾಕಿದ್ವಿ. ಸಿಲ್ವರ್ ಹೆಚ್ಚು ಮೆಣಸು ಸುಮಾರು ಇತ್ತು, ಮೆಣಸು ಆದ್ಮೇಲೆ ಸಿಲ್ವರ್ ತೆಗಿತಿದ್ವಿ. ಅಳವಣ ಹಾಕಿದ್ದೀನಿ, ಎಳೆಗೆ ಅಂದ್ರೆ ಅಳವಣ ತೆಗಿತಿದ್ವಿ. ಈಗ 20 ಅಡಿಗೊಂದು ಮರ ಹಾಕಿ ಇಟ್ಕೊಂಡಿದ್ವಿ, ಅದೊಂದು ಕಾರ್ಯಗತ ಮಾಡ್ತೇವೆ ಸರ್. ಅದು ಈಗ ಅಂತರ್ಬೆಳೆಯಾಗಿ ಏನೇನು ಬೆಳ್ಕೊಂಡಿದ್ರು ಕಾಫಿನಲ್ಲಿ? ಕಾಫಿಗದ ಮೆಣಸು ಮಾಡಿದ್ದೆ, ನನ್ನ ಒಟ್ಟು 4 ಬೆಳೆ ಮಾಡಿರೋದು, ಒಂದು ಅಡಿಕೆ, ಈಗ 4 ವರ್ಷದಿಂದ ಅಡಿಕೆ, ಕಾಫಿ, ಮೆಣಸು. ಆಮೇಲೆ ಅಗರ್ವುಡ್ ಮಾಡಿದ್ದೀನಿ, ಒಂದು 60 ಅಗರ್ವುಡ್ ಮರ ಹಾಕಿದ್ದೀನಿ ಬೆಳೆಸುತ್ತಾನೆ. ಅವು ಚೆನ್ನಾಗಿದೆ ಮರ, ಅದೊಂದು 20 ಅಡಿ ಬಂದಿದ್ದು ಅಗರ್ವುಡ್, ಅದನ್ನು ಮಾಡಿದ್ದೀನಿ. ಸಮಗ್ರವಾಗಿ ಎಲ್ಲ ಬೆಳೆನು ಬೆಳಕ್ಕೆ, ಅದೇ 3-4 ಬೆಳೆ ಮಾತ್ರ ಅಡಿಕೆ, ಮೆಣಸು, ಕಾಫಿ, ಏಲಕ್ಕಿನ ಮಾಡಿದ್ದೀನಿ, ಮತ್ತೆ ಅರೇಬಿಕಾ ಇದೆ ಸರ್ ಅದರೊಳಗೆ, ಅಷ್ಟು ಅದರೊಳಗೆ ಇದಾವೆ. ಅಗರ್ವುಡ್ ಹಾಕಿ ಎಷ್ಟು ವರ್ಷ ಆಯ್ತು? ಅಗರ್ವುಡ್ 2016 ಹಾಕಿರೋದು, 7 ವರ್ಷದ ಅಗರ್ವುಡ್. ಚೆನ್ನಾಗಿದೆ, ದಪ್ಪನವಾಗಿದ್ದಾವೆ. ಹೋದ ವರ್ಷ ಅವರು ಬಂದು ನೋಡಿ ಹೋಗಿದ್ದಾರೆ ಇಂಜೆಕ್ಷನ್ ಮಾಡೋಕಂತ. ನೆಕ್ಸ್ಟ್ ಇನ್ನೊಂದು ಡಿಸೆಂಬರ್ ತಿಂಗಳಿಗೆ ಬರ್ತೀವಿ ಅಂತ ಹೇಳಿದ್ರೆ, ಮೊನ್ನೆ ಬಂದಿದ್ರು, 10 ಮಾರ್ಕ್ ಮಾಡಿದ್ದಾರೆ, ಇಂಜೆಕ್ಟ್ ಮಾಡಿ ಹೋಗಿದ್ದಾರೆ. ಇನ್ನೊಂದು 25-30 ಮಾರ್ಕ್ ಮಾಡಬೇಕು, ಮಾಡಿಲ್ಲ ಸರ್, ಮಾಡ್ತಾರೆ ಅಂತ ಹೇಳಿದ್ದಾರೆ, ಮಾಡ್ತಾರೆ. ಅದನ್ನ ಏನು ಉಪಯೋಗ ಅಗರ್ವುಡ್ ಬೆಳೆಯೋದ್ರಿಂದ ಸರ್? ಅಗರ್ವುಡ್ ಬೆಳೆಯೋದ್ರಿಂದ ನನಗೆ ಸಂಪೂರ್ಣ ಮಾಹಿತಿ ಗೊತ್ತಿದೆ, ಬಟ್ ಅವ್ರು ಹೇಳಿದ್ರು ಬಂದು ಕಟಿಂಗ್ ಮಾಡ್ಕೊಂಡು ಪಕ್ಕದಲ್ಲಿ ಗಣೇಶ್ ಕೆ ಎಚ್ ವೆಂಕಟೇಶ್ ಅಂತ ಅವ್ರು ಮಾಡಿದ್ರೆ, ಅವ್ರ ಮಗನ ನನಗೆ ಸ್ಪಿರಿಟ್ ಮಾಡಿದ್ರು, ಇದು ಮಾಡಿ ಅಂತೇಳಿ. 40 ಮರ ಹಾಕಿದ್ 40 ಚೆನ್ನಾಗಿ ಬಂದವೆ, ಅವರೇ ಎಲ್ಲ ಸಪ್ಲೈ ಮಾಡ್ತೇವೆ ಅಂತ ಹೇಳಿದ್ರು. ಮೊನ್ನೆ 1 ತಿಂಗಳಲ್ಲಿ ಬಂದು ನೋಡ್ಕೊಂಡು ಹೋಗಿದ್ದಾರೆ, ಒಂದು 8 ಮರಕ್ಕೆ ಇಂಜೆಕ್ಟ್ ಮಾಡಿ ಹೋಗಿದ್ದಾರೆ, ಉಳಿದು ಮಾಡ್ತಾರೆ ಸರ್ ಅನ್ನ. ಹಂಗಾಗಿ ನಾನು ಅಗರ್ವುಡ್ ಬಗ್ಗೆ ನಾನು ಹಾಕಿದ್ ಬಿಟ್ರೆ ಅವರು ಕೆಲಸಕ್ಕನ್ನ ಅವರೇ ನಿರ್ವಹಣೆ ಮಾಡ್ತೇವೆ ಅಂತ ಹೇಳಿದ್ರೆ 2 ಸಲ ಬಂದು ನೋಡ್ಕೊಂಡು ಹೋಗಿದ್ದಾರೆ ಕೆಲಸ ಏನೇನು ಮಾಡ್ಬೇಕು ಅನ್ನೋದು. ಜಾಸ್ತಿ ಕೆಲಸ ಮಾಡಿಲ್ಲ ಅದ್ರ ಬಗ್ಗೆ, ಚೆನ್ನಾಗಿ ಬೆಳೆದವೆ. ಅಗರ್ವುಡ್ಗೆ ಏನಾದರೂ ವಿಶೇಷವಾಗಿ ಕಾಳಜಿ ಕೊಡ್ಬೇಕು ಅಥವಾ ಬೇರೆ ಮರಗಳಂಗೆ ಅದು ಕೂಡ ಬೆಳೆದು ಬಿಡುತ್ತೆ? ಅವಕ್ಕೆ ನಾವು 2-3 ಗೊಬ್ಬರ ಹಾಕಿದ್ರೆ ಅಷ್ಟೇ, ಅವ್ರು ಗೊಬ್ಬರ ಹಾಕಿ ಅಂತ ಹೇಳಿದ್ರೆ ಮಲ್ಚಿಂಗ್ ಮಾಡಿ ಅಂತ ಹೇಳ್ತಾರೆ, ಸುತ್ತ ಅಗದ್ಬಿಟ್ಟು ಗುಣಿ ಹಾಕ್ತ ಮಾಡಿ ಮಾಡಿ ಅದಕ್ಕೆ ಗೊಬ್ಬರ ಹಾಕೋ ಟೈಮಲ್ಲಿ ಗೊಬ್ಬರ ಹಾಕ್ತೀವಿ ಅಷ್ಟೇ, ಮತ್ತೇನು ಮಾಡೋಕ್ಕೋಗಲ್ಲ, ಮತ್ತೇನು ಮಾಡಲ್ಲ. ಈಗ ಅದಕ್ಕೆ ಇನಾಕ್ಯುಲೇಷನ್ ಮಾಡಿದ್ರು ಅಂತ ಹೇಳಿದ್ರಲ್ಲ, ಹೆಂಗ್ ಮಾಡಿದ್ರು ಅದನ್ನ? ಅದು ಅವ್ರ ಪ್ರಕರಣ ಮಾಡಿದ್ರು, ನಾವು ನಿಂತು ನೋಡಿದ್ವಿ. ಒಂದು 5 ಮಾರ್ಕ್ ನಾನು ಮಾಡಿ, ಪಕ್ಕದಲ್ಲಿ ಕೆ ಎಚ್ ವೆಂಕಟೇಶ್ ಅವ್ರ ಮನೆ ತೋಟಕ್ಕೆ ಮಾಡಿದ್ರು, ಅದು ಅವರೇ ಮಾಡಿದ್ರು. ಅವ್ರ ಪ್ರಕರಣ ಮಾಡೋದ್ರು, ನನಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಗೊತ್ತಾಗಲ್ಲ. ಬಟ್ ನಾವು ನೋಡಿದ್ವು ಆ ಸಿಪ್ಪೆ ತೆಗೆದು ಅದಕ್ಕೆ ಇಂಜೆಕ್ಟ್ ಮಾಡಿ ಹೋಗಿದ್ದಾರೆ, 7 ಮಾರ್ಕ್ ಮಾಡಿದ್ದಾರೆ. ದಪ್ಪ ಇದೆ ಅಂತೇಳಿ ಒಂದು ತೊಡೆಗಾದ್ರೆ ದಪ್ಪ ಮರಗಳಿದಾವೆ, ಅದಕ್ಕೆ ಇಂಜೆಕ್ಟ್ ಮಾಡಿ ಹೋಗಿದ್ದಾರೆ. ಸಪ್ಲೈ ಮಾಡ್ತು ಅಂತ ಹೇಳಿದ್ರೆ ಕಟಿಂಗ್ ಮಾಡಿ ನಾವೇ ಮಾಡ್ಕೊಂಡು ಹೋಗ್ತೀವಿ, ನಿಮ್ಗೆ ಅದು ಎಷ್ಟು ಪೇಮೆಂಟ್ ಬರ್ಕೋ ಅಂತ ತಿಳ್ಕೊಂಡ್ವಿ. ಅದ್ರ ಬಗ್ಗೆ ಅಷ್ಟೇ ಸರ್. ಯಾವಾಗ ಕಟಾವ್ ಮಾಡಬಹುದು ಅದನ್ನ? 9 ವರ್ಷ ಆದ ಅಂತ ಹೇಳಿದ್ರೆ, ಈಗಾಗಲೇ ಒಂದು 7 ವರ್ಷ ಆಗಿದೆ, ಇನ್ನು 2 ವರ್ಷ ಬಿಟ್ಟು ಮಾಡ್ತು ಅಂತ ಹೇಳಿದ್ರೆ, ಒಂದು 13 ಮರ ಮಾಡ್ಬೋದು ಅಂತ ಹೇಳಿದ್ರೆ ಅಂದ್ರೆ ಅವ್ರ ತಗೊಂಡು ಹೋಗ್ತೀವಿ. ಅದಕ್ಕೇನು ಲಾಭಾಂಶ ಬರುತ್ತೋ ಕೊಟ್ಟೋಗ್ತು ಅಂತ ಹೇಳಿದ್ರೆ ಅಷ್ಟೇ, ಕೊಟ್ಟೋಗ್ತು ಅಂತ ಹೇಳಿದ್ರೆ ಅದು ತೂಕದ ಮೇಲೆ ನಿರ್ಧಾರ ಆಗುತ್ತೆ. ತೂಕ ಮತ್ತೆ ಎಲ್ಲೇನು ಬರುತ್ತೆ ಅಂತ ಹೇಳ್ತಾರಪ್ಪ ಅವರು, ಸರಿಯಾಗಿ ಮಾಹಿತಿ ಇಲ್ಲ. ಬಟ್ ನನಗೆ ಅಗರ್ವುಡಲ್ಲಿ ಇಷ್ಟೊಂದು ಮರ ಬಂದಿದ್ದು ಅಂತ ಹೇಳ್ತಾರೆ, ಇಂಜೆಕ್ಟ್ ಮಾಡಿದ್ವಿ, ಇನ್ನು ಮುಳು ತಗೊಂಡೋಗ್ತು ಅಂತ ಹೇಳಿದ್ರೆ ಸರ್. ಬೇರೆ ಬೇರೆ ಕಾಡು ಜಾತಿ ಮರ ಹಾಕೊಳ್ಳೋದಕ್ಕಿಂತಲೂ ಕೂಡ ಈ ತರದನ್ನ ಒಂದಷ್ಟು ಹಾಕೊಂಡ್ರೆ ನಮ್ಗೆ ಆರ್ಥಿಕವಾಗಿ ಕೂಡ ಸಾಕಷ್ಟು ಸಹಾಯ ಆಗುತ್ತೆ, ಸಂಪನ್ಮೂಲ ಅದರಲ್ಲೂ ಒಳ್ಳೇದಾಗುತ್ತೆ. ನಂದಿ, ಬೀಟೆ, ಒನ್ನೆ ಇವು ಹಾಕಿದ್ವಿ, ಅವು ಚೆನ್ನಾಗಿ ಬರ್ತವೆ. ಅವು ದಪ್ಪನಾಗಿದ್ದಾವೆ, ಸ್ಟಾರ್ಟಿಂಗಲ್ಲಿ ಹಾಕಿದ್ವಿ 2012 ಹಾಕಿದ್ನ ಮರನ, ಅವು ಚೆನ್ನಾಗಿ ದಪ್ಪವಾಗಿದ್ದಾವೆ. ಬಟ್ ಸಿಲ್ವರ್ ಮಧ್ಯದ ಹಾಕಿರೋದ್ರೆ ಸಿಲ್ವರ್ ತೆಗಿಲೇಬೇಕಂತ ಕಂಪಲ್ಸರಿ ಹೇಳ್ತಾರೆ ಅವರು, ನೀನು ತೆಗೆದ್ಬಿಟ್ಟು ಇವನ್ನೇ ಬೆಳೆಸಿ ಅಂತ 20 ಅಡಿಗೊಂದು ಮರ ಇರಲಿ ಅಂತ ಹೇಳಿದ್ರೆ ಆ ಕ್ರಮ ವಹಿಸ್ತೇನೆ ಸರ್ ನಾನು. ಈಗ ಯಾವುದೋ ಒಂದೇ ತರದ ಗಿಡಗಳನ್ನ ಅಥವಾ ಮರಗಳನ್ನ ಹಾಕೊಳ್ಳೋದಕ್ಕಿಂತನೂ ಹೀಗೆ ಬೇರೆ ಬೇರೆ ಸಿಲ್ವರು, ಬೀಟೆ, ಅಗರ್ವುಡ್ಡು ಈ ತರದ್ದೆಲ್ಲವುದನ್ನು ಹಾಕೊಳ್ಳೋದ್ರಿಂದ ಏನ್ ಅನುಕೂಲ ಅಂತೀರಿ? ನಮ್ಗೆ ಗೊತ್ತಿಲ್ಲ ಅಂದ್ರೆ ಇನ್ನೊಬ್ಬ ತಿಳ್ಕೊಬೋದು, ಬಟ್ ಅವ್ದೊಂದು ಪ್ರೀತಿ ಮಾಡಿದಷ್ಟು ನಮ್ಗೆ ಅನುಕೂಲ. ಯಾಕಂದ್ರೆ ಆ ಮರಗಳನ್ನ ಹತ್ರದ ಕಂಡು ಮಾಡಿ ಮುಟ್ಟಿ ಮಾಡಿದ್ರೆ ನಮಗೊಂದು ಸ್ಪಿರಿಟ್ ಬರುತ್ತೆ, ಮತ್ತೆ ನನ್ನ ಮಾಲೀಕ ಬಂದು ನನ್ನ ಹತ್ರ ಮಾತಾಡ್ತಂತ ಒಂದು ಅನುಭವ ಆಗ್ತಾವೆ. ಓಕೆ, ಬೆಳೆಯಕ್ಕೆ ಅವಕಾಶ ಆಗ್ತದೆ, ಚೆನ್ನಾಗಿ ಬೆಳೆದಿದ್ದಾವೆ. ಆಮೇಲೆ ಇನ್ನೊಂದಷ್ಟು ಸಾಕು ಮರನ ಸಾಕು, ಅವರೇ ಬಂದು ಹೇಳಿ ಸಾಕು ನಿಮ್ಗೆ ಈ ತೋಟಕ್ಕೆ ಸಾಕು, ಮಧ್ಯೆ ಮಧ್ಯೆ ಕಾಡು ಜಾತಿ ಮರ ಹಾಕಿದ್ರೆ ಸಾಕು ಅಂತ ಹೇಳಿದ್ರೆ, ಬಟ್ ಲಾಭಾಂಶ ಇರೋದಂತ ಖಂಡಿತ ಸರ್, ಅದು ಬರುತ್ತೆ, ಮುಂದೆ ಲಾಭಾಂಶ ಬರುತ್ತೆ ಅಂತ ಖಂಡಿತ ಇದೆ. ಕಾಫಿ ಅದಾಗ್ಬೋದು ಅಥವಾ ಮೆಣಸಿನದಾಗ್ಬೋದು ಇಳುವರಿ ಚೆನ್ನಾಗಿದೆಯಾ ಸರ್? 2012 ಕಾಫಿ ತೋಟ ಮಾಡಿದ್ದು, 15 ಮೆಣಸು ಹಾಕಿದೆ ಸರ್, ಚೆನ್ನಾಗಿತ್ತು. ಬಂದು ಹೋದರೆಲ್ಲ ಬಹಳ ಇಷ್ಟಪಟ್ಟು ಹೇಳ್ತಾ ಇದ್ರು ಈ ಪ್ಲೇಸ್ ಅಲ್ಲಿ ಮೆಣಸು ಹಾಕಿದ್ರೆ ತಬ್ಬಕ್ಕಾಗ್ತಲ್ಲ ಅಷ್ಟು ತಬ್ಬ ಅಂದ್ರೆ ಮಲೆನಾಡು ಭಾಗದಲ್ಲಿ 2 ಜನ ನಿಂತು ಮುಟ್ಟಬೇಕಿತ್ತು ಒಂದೊಂದು ಕೈಗಳನ್ನ. ಆ ತರ ಮೆಣಸು ಬಂದಿತ್ತು, ಅಷ್ಟು ಬಂದಿತ್ತು. ಅದು ಒಣಗಿ 7 ಕ್ವಿಂಟಲ್ 56 ಕೆಜಿ ಬಂದಿತ್ತು ಸ್ಟಾರ್ಟಿಂಗ್ ಅಲ್ಲಿ ನನಗೆ. ಅಷ್ಟಕ್ಕೂ ನಾನು ಅವತ್ತು 700 ರೂಪಾಯಿ ಮಾರಾಟ ಮಾಡಿದ್ದು, ಅಷ್ಟು ಈಗ ಎಷ್ಟಾಯ್ತು, ಹೋದ ವರ್ಷ 4 ಕ್ವಿಂಟಲ್ ಬಂತು. ಬೆಳೆ ತುಂಬ ಕಡಿಮೆ ತಗೊಂಡ್ರಲ್ಲ ಎಲ್ಲ ಬೀಳೆಲ್ಲ ಸತ್ತೋಗ್ಬಿಡ್ತು. ಅದು ನಾನು ಕೃಷಿ ಅಧಿಕಾರಿ ಆದಂತ ಗಿರೀಶರ್ ಕೇಳಿದೆ ಏನಕ್ಕಂತ, ಕೀಟಶಾಸ್ತ್ರ, ಅವರು ಸ್ವಲ್ಪ ಮಾಹಿತಿ ಹೇಳಿದ್ರು, ಬಟ್ ಏನು ಮಾಹಿತಿ ನಿಲ್ಲಲ್ಲ ಮೆಣಸು. ಹೋದ ವರ್ಷ ಮತ್ತೆ 2 ವರ್ಷದಿಂದ ಮತ್ತೆ ಮೆಣಸು ಹಾಕಿದ್ದೀನಿ, ಮೆಣಸು ಸಹಿತ ಚೆನ್ನಾಗಿ ಬರ್ತಾ ಇದೆ. ಒಂದು ಆಳತ್ರ ಮೆಣಸಿದ್ದಾವೆ ಬರ್ತದೆ, ಅದು ಸತ್ತೋಗ ಜಾಗಕ್ಕೆ ಮತ್ತೆ ಬೇರೆ ಎಲ್ಲ ಕೆಮಿಕಲ್ ಹಾಕಿ ಮಾಡಿದ್ವಿ, ಚೆನ್ನಾಗಿದೆ ಸರ್ ಮೆಣಸು, ಚೆನ್ನಾಗಿ ಬರ್ತಾ ಇದೆ. ಕಾಫಿ ಇಳುವರಿ ಚೆನ್ನಾಗಿ ಬರ್ತಾ ಇದೆಯಾ? ಹೋದ ಸರಿ ನನಗೆ ಕಾಫಿ ಒಟ್ಟು ರೋಬಸ್ಟ 26 ಮೂಟಿ ಆಗಿತ್ತು, ಈ ಸರಿ ಮೊನ್ನೆ ರೆಡಿ ಮಾಡಿ ಒಂದು 34 ಮೂಟಿ ಆಗಿದೆ ರೋಬಸ್ಟ. ಜಾಸ್ತಿ ಆಗ್ಬೋದು, ವರ್ಷ ವರ್ಷ ಕಾಫಿ ಜಾಸ್ತಿ ಆಗ್ಬಿಟ್ಟು ಕಡಿಮೆ ಆಗಲ್ಲ. ಅರೇಬಿಕ ಪಾರ್ಚ್ಮೆಂಟ್ ಮಾಡಿದ್ದೀನಿ, ಅದು ಚೆನ್ನಾಗಾಗಿದೆ, ಇಳುವರಿ ಚೆನ್ನಾಗಿದೆ ಸರ್ ಇಳುವರಿ. ಕೆಲಸ ಮಾಡಲಿಕ್ಕೆ ಕೃಷಿ ಕಾರ್ಮಿಕರು ಎಲ್ಲ ಸಮರ್ಪಕವಾಗಿ ಸಿಗ್ತಾರ ಹೇಗೆ ನಿಮಗೆ? ಅದು ನನ್ನ ಮಾವನ ತೋಟಕ್ಕೆ ಬರ್ತಾರೆ, ನನ್ನ ಮಾವನ ತೋಟಕ್ಕೆ, ಯಾಕಂದ್ರೆ ನಾನು ಅಲ್ಲೇ ಅದರಿಂದ ಮನೆ ಮಗ ಆದ್ರಿಂದ ನಾನು ಯಾವಾಗ ಕೇಳ್ತೀನಿ ಅವಾಗ ಜನಕ್ಕೆ ಕಳಿಸ್ಕೊಡ್ತಾರೆ, ಅದಕ್ಕೆ ಲೇಬರ್ ಸಂಬಳ ನಾನೇ ಕೊಡಬೇಕು, ಬಟ್ ಆ ಕಾಲ ತಕ್ಕನಾಗ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಏನೇನು ಬೇಕು ನನಗೆ ಅನುಭವ ಇದೆಲ್ಲ, ಏನೇನು ಬೇಕು ಏನೇನು ಬೇಡ ಅಂತೇಳಿ. ಈಗ ಕಾಫಿ ಕುಯ್ಯೋದ್ರಿಂದ ಬಂದರು, ಕಾಫಿ ಕುಯ್ದು ಎಲ್ಲ ಒಣಸಾಯಿತು, ಊಟ ಮಾಡತ್ತೆ, ಈಗ ನಷ್ಟು ಚಿಗುರು ಮಾಡಬೇಕು, ಆ ಟೈಮಲ್ಲಿ ಮತ್ತೆ ಬರ್ತಾರೆ, ಅದು ಮುಗಿದ್ಮೇಲೆ ಇನ್ನೊಂದು ಮತ್ತೆ ಮಳೆಗಾಲ ಮುಂಗಾರು ಸ್ಟಾರ್ಟ್ ಮೇಲೆ ಗೊಬ್ಬರ ಹಾಕ್ತೀವಿ, ಗೊಬ್ಬರ ಹಾಕಕ್ಕೆ ಬರ್ತಾರೆ, ಗೊಬ್ಬರ ಹಾಕಿ ಇನ್ನೇನೇ ಬೇರೆ ಕೆಲಸದ್ರೆ ಮಾಡ್ತಾರೆ, ಜೊತೆ ನಾನು ಸೇರಿ ಮಾಡ್ಕೊಳ್ತೀವಿ ಜೊತೆ. ಕಾಫಿ ಏನು ನಿಮ್ದು ಬರುತ್ತಲ್ಲ, ಮಾರಾಟ ಹೇಗೆ ಮಾಡ್ತೀರಾ ಸರ್? ಮಾರಾಟ ಈಗೆಲ್ಲ ಎಲ್ಲ ಕಡೆ ಮಾರಾಟಗಾರರು ಜಾಸ್ತಿ ಆಗಾರೆ, ಕೊಂಡ್ಕೊಳ್ಳೋರು ಜಾಸ್ತಿ ಆಗಾರೆ. ನನಗೊಂದು 2-3 ಜನ ಪರಿಚಯ ಇದ್ರೆ ಅವ್ರಿಗೆ ಹೇಳ್ತಂದೆ ಇಷ್ಟು ಕಾಫಿ ಇದೆ ಬಂದು ತಗೊಂಡೋಗಿ ಅಂತ, ಮುಂಗಡ ಹಣ ಬೇಕಂತ ಕೇಳ್ತಾರೆ ಬೇಡ ಅಂತೇಳಿ, ಅವ್ರು ಅವತ್ತಿನ ದರ ಏನಿರ್ತದೆ ಅವ್ರು ನಿಗದಿ ಮಾಡಿ ತಗೊಂಡು ಹೋಗ್ತಾರೆ. ಅವತ್ತೇ ರೇಟು ಎಷ್ಟು ಇರ್ತದೆ, ಇರೋಬಷ್ಟಿಗೆ ಈಗ 2,000-2,200 ಇದೆ, ಅಷ್ಟು ರೇಟ್ ತಗೊಂಡು ಹೋಗ್ತಾರೆ. ಅರೇಬಿಕ್ ಏನಿರ್ತದೆ ಅವತ್ತು ಅಷ್ಟಾಗಿ ಕೊಡ್ತಾರೆ, ಬ್ಯಾಂಕಿಗೆಲ್ಲ ಪೇಮೆಂಟ್ ಕಳಿಸ್ಕೊಡ್ತಾರೆ. ಅಷ್ಟು ಬಿಟ್ಟರೆ ಪರವಾಗಿಲ್ಲ ಸರ್, ನಮ್ಗೆ ಬೆಳೆ ತಕ್ಕಾಗಿ ದರ ಸಿಗುತ್ತೆ. ಈಗ ಏನು ನೀವು ಖರ್ಚು ಮಾಡ್ತೀರಾ ವರ್ಷ ಪೂರ್ತಿ, ಅದು ಲಾಭದಾಯಕವಾಗಿ ಇದೆಯೋ ಕಾಫಿ ಬೆಳೆ ಹೇಗೆ? ಲಾಭದಾಯಕ ಇದೆ, ಲಾಭದಾಯಕ ಇದೆ. ನಾನು ಹೋದ ಸರಿ ಒಟ್ಟು ಎಲ್ಲ ಕೆಲಸ 1,63,000 ಆಗಿದೆ, ಈಗ ಒಟ್ಟು ನಾನು ಬರೆದಿಟ್ಟ ಪ್ರಕಾರ 1,63,000 ಆಗಿದೆ. ಅದಕ್ಕೆ ಎರಡಷ್ಟು ಕಾಫಿದು ಬರುತ್ತೆ. ಈಗ ಸರ್ ಸ್ವಲ್ಪ ಕಡಿಮೆ ಆಗ್ಬೋದು, ಒಂದು 32 ಮೂಟಿಗೆ ಎಷ್ಟಾಗುತ್ತೆ, 8,00-4,200 ಮತ್ತೆ 13,700 ಆಯ್ತಂತ 13,000 ಅಂತ ಹಾಕ್ತಾರೆ, 14,000 ಹಾಕ್ಬೋದು, 8x8 ಆ ಲಾಭಾಂಶ ಮತ್ತೆ ಮೆಣಸು, 4-5 ಕ್ವಿಂಟಲ್ ಮೆಣಸು ಬರುತ್ತೆ. ಆ ಪ್ರಕಾರನೇ ನಾನು ಕೃಷಿ ಮಾಡ್ತೇನೆ ಸರ್. ಅಂದಾಜು ಒಟ್ಟಾರೆ 1 ವರ್ಷದಲ್ಲಿ ಎಷ್ಟು ಆದಾಯ ಬರುತ್ತೆ ನಿಮಗೆ ವರ್ಮಾನ? ಹೋದ ವರ್ಷ 530,000 ಸಿಕ್ಕಿತ್ತು ಒಟ್ಟು, ಒಟ್ಟು ಮೆಣಸು ಕಾಫಿ ಎಲ್ಲ ಸೇರಿ. ಈ ಸರಿ ಒಂದು 50 ಕಡಿಮೆ ಆದ್ರೂ 4,00,000 ಅಂತ ನಾನು ಬಂದೇ ಬರುತ್ತೆ. ಆಧಾರದ ಮೇಲೆ ನನಗೆ DCC ಬ್ಯಾಂಕ್ ಒಂದು ಕಾರ್ ತಗೊಂಡಿದೆ, ನಾವು 1,00,000 ಕಟ್ಬಿಕೊಳ್ಳೋದಕ್ಕೆ ನಮಗೆ ಸ್ವಂತಕ್ಕೆ ಬಳಕೆ ಮಾಡ್ಕೋಬಹುದು. ಈಗೇನು ನಿಮ್ಗೊಂದು 4.5-5 ಲಕ್ಷ ರೂಪಾಯಿ 1 ವರ್ಷದಲ್ಲಿ ವರಮಾನ ಬರುತ್ತೋ, ಅದು ನಿಮ್ಮ ಪೂರ್ಣ ಕುಟುಂಬಕ್ಕೆ ಸಾಕಾಗುತ್ತಾ 1 ವರ್ಷಕ್ಕೆ? ನಾವು ಖರ್ಚು ಮಾಡಿದ್ರೆ ನಾವು ಬಾಳೆ ಬದುಕಿದಂಗೆ, ಕೂತು ನನಗೆ ಎಷ್ಟಿದ್ರೆ ಸಾಕಾಗಲ್ಲ, ಕೆಲಸ ಮಾಡ್ತೀವಿ ನನಗೆ ಅಥವಾ ಬದುಕು ನಡೆಸೋಣ ಎಷ್ಟು ಬೇಕೋ ಸಾಕಾಗ್ತದೆ ನಮಗೆ, ಸಾಕು ವರ್ಷದಲ್ಲಿ. ಇನ್ನೇನು ಬೇರೆ ಬೇರೆ ಕೆಲಸ ನಾನು ಮಾಡ್ತೀನಿ, ಅದಕ್ಕೆ ಅನುಕೂಲ ತಕ್ಕ ಆಗುತ್ತೆ. ಅದೇ ನಾವು ಎಷ್ಟು ಮೇಲೆ ಡಿಪೆಂಡು, ನಾವು ಇಷ್ಟೇ ಖರ್ಚು ಮಾಡ್ಕೊಂಡು ಬದುಕಬೇಕನ್ನ ಆಸೆ ಇಟ್ಕೊಂಡು ಅಷ್ಟೇ ಬದುಕಬೇಕು. ತೀರಾ ಅದ್ದೂರಿ ಬದುಕು ನಡ್ಕೊಳಕ್ ಹೋದ್ರೆ ಬೇರೆ ಬೇರೆ ರೀತಿಯೆಲ್ಲ ನಾ ಕೈ ಹಾಕ್ಲೇಬೇಕಾಗುತ್ತೆ, ಬೇಡನ ಇಷ್ಟೆಲ್ಲ ಬದುಕಬಂದ ಆಸೆ ಇದ್ರಲ್ಲೇ ಅನುಸರಿಸ್ಕೊಂಡು ಹೋಗ್ತಾ ಇದ್ದೀರಿ? ಖಂಡಿತ ಸರ್, ಖಂಡಿತ. ನಿಮ್ಮ ಮಕ್ಕಳನ್ನು ಕೂಡ ನಿಮ್ಮ ಕೃಷಿ ಕಾಯಕದಲ್ಲಿ ಇನ್ವಾಲ್ವ್ ಮಾಡ್ಕೊಳ್ತೀರಾ ಹೇಗೆ? ಇಲ್ಲ ಬರಲ್ಲ ಸರ್, ಅವರು ಓದೋದ್ರ ಮೇಲೆ ಗಮನ ಇರ್ತವೆ, ಮನೆಯೊಳಗೆ ಇರ್ತವೆ. ನಮ್ಮ ಮನೆಯವರು ಬರ್ತಾರೆ, ಅವರು ಮೂಲತಃ ಊರು ಬಾಸಂದರವರು, ಕೃಷಿ ಬಗ್ಗೆ ಹೆಚ್ಚು ಗೊತ್ತಿಲ್ಲ, ಬಟ್ ಗೊಬ್ಬರ ಹಾಕೋ ಟೈಮಲ್ಲಿ ಬರ್ತಾರೆ, ಕಾಫಿ ಕುಯ್ಯೋ ಟೈಮ್ ಬರ್ತಾರೆ ಅಷ್ಟೇ, ಎರಡೇ ಕೆಲಸಕ್ಕೆ ಸೀಮಿತ ಅವರು, ಮತ್ತೆ ಬರಲ್ಲ. ನಾವು ಸ್ವಂತ ಮಾಡ್ಕೋಬೇಕು, ಮಕ್ಕಳನ್ನ ಕೃಷಿಕರನ್ನಾಗಿ ಮಾಡಬೇಕು ಅನ್ನೋ ಆಸೆ ಇದೆಯಾ ಹೇಗೆ? ಇಲ್ಲ, ಅವನಿಗೆ ಈಗ ಎಜುಕೇಶನ್ ಇದೆ SSLC, ಮುಂದೆ ನೋಡ್ಬೇಕು ಅವನು ಯಾವ ಪರ್ಸೆಂಟೇಜ್ ಬರುತ್ತೆ. ಆಮೇಲೆ ಅವನಿಗೆ ನನ್ನ ಆಸೆ ಒಂದಿದೆ, ಒಂದು ಕೃಷಿ ಅಧಿಕಾರಿ ಆಗಿ ಮಾಡ್ಬೇಕು ಅನ್ನೋದು. ಒಂದು ಗ್ರಾಮೀಣ ಹುಡುಗ ಮಾಡಲು ಹುಡುಗ ಕೃಷಿ ಅಧಿಕಾರಿ ಆದ್ರೆ ಅವ್ನು ಅನ್ನೋಷ್ಟಕ್ಕಿಂತ ಜಾಸ್ತಿ ಅನುಭವ ತಗೊಂಡ್ರೆ ಇನ್ನೊಂದು ಬೇರೆ ರೀತಿ ಕೆಲಸ ಮಾಡ್ಬೋದು ಅನ್ನೋ ಒಂದು ಆಸೆ ಇಟ್ಕೊಂಡಿನಿ. ಆ ನಿಟ್ಟಿನಲ್ಲಿ ಅವ್ನು ಕೆಲಸ ಮಾಡ್ಕೊಂಡು ಹೋಗ್ತಾನೆ. ನಿಮ್ಮ ಕೃಷಿಗೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿವಸಗಳಲ್ಲಿ ಇನ್ನು ಏನೇನು ಮಾಡಬೇಕು ಅನ್ನೋ ಆಲೋಚನೆ ಇದೆ? ಇಷ್ಟ ಸರ್, ಇದನ್ನು ಕ್ರಮ ವಹಿಸ್ಕೊಂಡು ಹೋಗ್ತೀನಿ, ಮುಂದೆ ಬದುಕು ನಡೆಸೋಕೆ ಸಾಕು, ನೋಡೋಣ ಇನ್ನು ಮುಂದೆ ಯಾವ ರೀತಿ ನಡೀತದೆ ಅಂತ ಒಂದು ಭಾವನೆ ಹಾಕಲು. ಇನ್ನೂ ಏನಾದರೂ ಮಿಶ್ರ ಬೆಳೆಗಳನ್ನು ಮಾಡ್ಕೋಬೇಕು, ಅಂತರ ಬೆಳೆಗಳನ್ನು ಮಾಡ್ಕೋಬೇಕು, ಇನ್ನೂ ಒಂದಷ್ಟು ಜಮೀನು ಖರೀದಿ ಮಾಡಬೇಕು ಅನ್ನೋ ಅಂತ ಆಲೋಚನೆ ಇದೆಯಾ ಹೇಗೆ? ಉಂಟು ಸರ್, ಮಾಡ್ತೀರಿ, ಮುಂದೆ ಮಾಡ್ತೀನಿ, ಇದೆ ಇದೆ. ಎಲ್ಲೋ ಕೂಡ ಇದೆ ಹೇಳೋದಿಲ್ಲ ನೀವು. ಸತ್ಯ ಸತ್ಯ ಸತ್ಯ ಹೇಳಲ್ಲ ಸರ್. ರುದ್ರಯ್ಯ ಅವರೇ, ಏನು ತುಂಬಾ ಸಣ್ಣ ಹಿಡುವಳಿ ಇದೆಯೋ ಅದರಲ್ಲೇ ಒಂದಷ್ಟು ಅಚ್ಚುಕಟ್ಟಾಗಿ ಕೃಷಿ ಮಾಡ್ಕೊಂಡು ನೀವು ಕುಟುಂಬವನ್ನ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥವ್ರು, ನಿಮ್ಮ ಜೀವನವನ್ನ ಕಟ್ಕೊಂಡಿರ್ತಕ್ಕಂಥವ್ರು, ಒಟ್ಟಾರೆ ಕೃಷಿ ಏನನ್ಸುತ್ತೆ ನಿಮ್ಗೆ? ಕೃಷಿ ಬಗ್ಗೆ ನಾನು ಆಗ್ಲೇ ಹೇಳಿದ್ನಲ್ಲ, ಆಗ್ಲಿಂದ ಕೃಷಿ ಒಟ್ಟಿಗೆ ನಾ ಇದ್ದವನು. ನಾನು ಈ ಹಿಂದೆ 2014 ಒಂದು ಬೆಳೆ ಬೆಳೆದೆ, ಅದು ಈ ರೋಬಸ್ಟ ಬಾಳೆ ಅಂತ ತೋಟಗಾರಿ ಕಲಿತು ಕೊಟ್ಟವರು. ಅದು ಎಷ್ಟು ಕೆಜಿ ಆಗಿತ್ತು ಅಂತೇಳಿ 83 ಕೆಜಿ ಬಾಳೆ ಬಂದಿತ್ತು. ಅದು ನನಗೆ ತಾಲೂಕು ಅವಾರ್ಡ್ ಆಯ್ತು, ಮನೆಗೆ ಬಂದು ಸನ್ಮಾನ ಮಾಡಿ ಒಂದು ಅವಾರ್ಡ್ ಕೊಟ್ಟೋದ್ರು. ಹಾಗಾಗಿ ನಾನು ಕೃಷಿ ಬಗ್ಗೆ ಬಹಳ ಆಸಕ್ತಿ ವಹಿಸಿ ಕೆಲಸ ಮಾಡಿದ್ದೀನಿ ಸರ್. ಏನು ಅವಾರ್ಡ್ ಬಂದಿತ್ತು ನಿಮಗೆ? ಅದು ತಾಲೂಕು ಮಟ್ಟದ ಉತ್ತಮ ಕೃಷಿಕ ಅಂತೇಳಿ ಪೇಮೆಂಟ್ ಲೆವೆಲ್ ಅದು ಕೊಟ್ಟು ಮಾಡೋದ್ರು, ಮನೆಗೆ ಬಂದಿದ್ರು. ಏನನ್ನಿಸ್ತು ನಿಮಗೆ ಪ್ರಶಸ್ತಿ ಬಂದಾಗ? ಮೈ ರೋಮಾಂಚನ ಆಯ್ತು ಸರ್. ಯಾಕಂದ್ರೆ ನಾನು ಈ ಮಟ್ಟದಲ್ಲಿ ಸಣ್ಣ ಬೆಳೆಗೆ ನಮ್ಮ ಅವನ ಗದ್ದೆ ನಾನು ಹಾಕಿದ್ದು 2 ಎಕರೆ ಗದ್ದೆಲಿ, ಮಂಗಳ ಮೇಡಮ್ ಅಂತಿದ್ರು ಅವರು ನನಗೆ ಅಪ್ರೋಚ್ ಮಾಡಿದ್ರು. ಅವ್ರು ಬಂದು ಬಾಳೆ ಬೆಳೆದು ಅವ್ರಿಗೆ ಆಶ್ಚರ್ಯ ಆಗ್ಬಿಡ್ತು. ಈ ಮಟ್ಟದಲ್ಲಿ ಒಂದು ಹೊರಕ್ ಆಗ್ತಲ್ಲ, 4 ಜನ ಒಂದು ಬಾಳೆಗೊನೆ ಹೊತ್ತು ಬಂದು ಮಾರಾಟ ಮಾಡಿದ್ವಿ. ಅಷ್ಟು ತೂಕ ಆಯ್ತು ಅದು, 86 ಕೆಜಿ ಇತ್ತು. ಅದು ಎದೆ ಮಟ್ಟಕ್ಕೆ ಬಂದಿತ್ತು ಆ ಬಾಳೆ, ರೋಬಸ್ಟ ಬಾಳೆ ಅಂತ ಪಚ್ಚ ಬಾಳೆ. ಅದ್ರಲ್ಲಿ ಬಾಳ ನನಗೆ ಆಸೆ ಕಂಡಿದೆ, ಮತ್ತೆ ಚೆನ್ನಾಗಿ ಬಂತು ತೋಟ. ಅದು ಬಂದ್ಮೇಲೆ ಸಹಿತ ನನಗೆ ಬಾಳ ಆಸಕ್ತಿ ಬಂತು ಕೃಷಿ ಬಗ್ಗೆ. ಈಗ ಬೇಡ ಸರ್ ಬಾಳೆ ಬೆಳೆದಲ್ಲ, ತೋಟದ ಬಗ್ಗೆ ಅದಕ್ಕೆ ತೋಟ ಮಾಡ್ಕೊಂಡು. ಅಷ್ಟೊಂದು ಚೆನ್ನಾಗಿ ಬಾಳೆ ಬೆಳೆಯಕ್ಕೆ ಹೆಂಗ್ ಸಾಧ್ಯ ಆಯ್ತು ನಿಮ್ಗೆ? ಅದೇ ನಾನು ಹೇಳಿದ್ನಲ್ಲ ಸರ್, ಅದು ಆ ಮೇಡಮ್ ನನಗೆ ಬಾಳ ಸಪೋರ್ಟ್ ಮಾಡಿದ್ರು. ಡಾಕ್ಟರ್ ಯತೀಶ್ ಅಂತೇಳಿ ಈಗ ತೋಟಗಾರಿಕಾ ಅಧಿಕಾರಿ ಹಾಸನದಲ್ಲಾಗಿದ್ದಾರೆ, ಅವರು ನನಗೆ ಬಹಳ ಮಾಹಿತಿ ಕೊಟ್ರು ಇದ್ರ ಬಗ್ಗೆ ಬೆಳೀರಿ ಅಂತೇಳಿ. ನಾನು ಅವ್ರು ನೋಡಿದೆ, ನಾನು ತೋಟನ ಮಾಡಿ ನೋಡಿದ್ಮೇಲೆ ಅವ್ರು ಬೆಳೀರಿ ಅಂತ ಕೊಟ್ರು. ನಾನು ಬೆಳೆದೆ, ಬಹಳ ಚೆನ್ನಾಗಿತ್ತು ಅಂತ ತೋಟ, ಕಿಡಿಯಿಂದ ಮುಡಿ ತರ ನೋಡಿದ್ರು ಹಸಿರು ಕಾಣ್ತಿದ್ದು. ಆ ಥರ ತೋಟ ಮಾಡಿ ಲಾಭಾಂಶ ಕಂಡೆ ನಾನು. ಹಂಗಾಗಿ ಕೃಷಿನ ಬಗ್ಗೆ ನಾನು ಬಹಳ ಇಷ್ಟಪಟ್ಟೆ. ಒಟ್ಟಿಗೆ ನೀವು ಸಣ್ಣ ಕೃಷಿಕರಾದರೂ ಕೂಡ ಉತ್ತಮ ಕೃಷಿಕರು ಕೂಡ. ಹೌದು, ಸತ್ಯ ಸತ್ಯ ಸತ್ಯ ಸತ್ಯ ಸರ್ ಸತ್ಯ. ಹೌದು ರುದ್ರಯ್ಯ ಅವರೇ, ನಿಮ್ಮ ಕೃಷಿ ಅನುಭವಗಳು ಇನ್ನೊಬ್ಬರಿಗೆ ಬೇಕು ಅಂತ ಹೇಳಿದ್ರೆ, ನಿಮ್ಮ ತೋಟವನ್ನು ನೋಡಬೇಕು ಅಂತ ಹೇಳಿದ್ರೆ, ನಿಮ್ಮ ಸಲಹೆಗಳು ಬೇಕು ಅಂತ ಹೇಳಿದ್ರೆ, ಹೇಗೆ ನಿಮ್ಮನ್ನು ಸಂಪರ್ಕವನ್ನು ಮಾಡುವಂಥದ್ದು? 3 ರಿಂದ 5 ಕಿಲೋಮೀಟರ್ ಆಗುತ್ತೆ, ಬೇಲೂರು ಮತ್ತೆ ಗೆಣ್ಣೆಳಿ ಮಾರ್ಗ, ಅಲ್ಲಿಂದ ಎಡಗಡೆ ಬಂದು ಘಟ್ಟದಲ್ಲಿ ಅಂತ ಬರುತ್ತೆ. ಮೊಬೈಲ್ ಸಂಖ್ಯೆ 9448900226. ಇನ್ನೊಂದು ಸಾರಿ ಹೇಳಿ. 9448900226. ಒಳ್ಳೆಯದು ಉದ್ರಯ್ಯ ಅವರೇ, ಇದುವರೆಗೆ ನಿಮ್ಮ ಸಣ್ಣ ಹಿಡುವಳಿಯಲ್ಲಿನ ಕೃಷಿಯ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಕೃಷಿ ಬದುಕಿನ ಅನುಭವಗಳ ಕುರಿತು ಮೂಡಿಗೆರೆ ತಾಲೂಕು ಕಡುವಳ್ಳಿ ಗ್ರಾಮದ ಕೃಷಿಕ ಬಿಎಸ್ ರುದ್ರಯ್ಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೋಡು ವಿ ಮಧುಸೂದನ್. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಅಗರ್ ಕೋಯಿ ಬಹುತ್ ಬಡಿ ಆಪದಾ ಆ ಗಯಿ ಔರ್ ಫಸಲ್ ಬರ್ಬಾದ್ ಹೋ ಗಯಿ ತೋ ಉಸ್ಕೋ ಭಿ ಬೀಮಾ ದೇನೆ ಕಿ ಯೋಜನಾ ಹಮ್ನೆ ಬನಾಯಿ. ಆವರಿಸುತ್ತಿದೆ ಸಮೃದ್ಧಿ ಪ್ರತಿ ಮನೆ ಮನೆ ಹಾಗೂ ಹಳ್ಳಿಗಳಲ್ಲಿ, ಆದರೂ ರೈತರು ಸುರಕ್ಷಿತ ಕೃಷಿಯ ಪ್ರತಿ ರಹದಾರಿಯಲ್ಲಿ. ಫಸಲ್ ಬೀಮಾ ಯೋಜನೆಯ 7 ವರ್ಷಗಳ ಸಫಲತೆಯಲ್ಲಿ ಸರ್ಕಾರ ನನ್ನ ಬೆಂಬಲದಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಮಹಾ ಅಭಿಯಾನ 15 ಫೆಬ್ರವರಿಯಿಂದ 31 ಮಾರ್ಚ್ 2023ರವರೆಗೆ ರೈತರ ಬೆಳೆ ವಿಮೆ ಪಾಲಿಸಿ ಅವರ ಮನೆ ಬಾಗಿಲಿಗೆ ತಲುಪುವುದು. ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳುವ ವಿಧಾನ, ಕ್ಲೇಮ್ ಪ್ರಕ್ರಿಯೆ, ವಿಮೆಯ ಬಗ್ಗೆ ಯಾವುದೇ ಕುಂದುಕೊರತೆ ನಿವಾರಣೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ರೈತರ ತರಬೇತಿಗಾಗಿಯೇ ಆಯೋಜಿಸಿರುವ ಫಸಲ್ ಬಿಮಾ ಪಾಠಶಾಲೆಯಲ್ಲಿ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1800 1800 1551 ಸಂಖ್ಯೆಗೆ ಕರೆ ಮಾಡಿ. ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ.

ವ್ಯವಹಾರಿಕ ಬಂಡವಾಳ ಯೋಜನೆ ಕುರಿತು ಅರಕಲಗೋಡಿನ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ರಾಜೇಶ್ ಡಿ ಅವರೊಂದಿಗೆ ಸಂದರ್ಶನ ಬಿತ್ತರವಾಗಲಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ. ಚಿತ್ರಗೀತೆಗಳು. ಹಂಸಲೇಖ ಅವರು ಸಾಹಿತ್ಯ ಬರೆದು ಸಂಗೀತ ನೀಡಿರುವ ಅಣ್ಣಯ್ಯ ಚಿತ್ರದ ಗೀತೆ, ಹಾಡಿದ್ದಾರೆ ಎಸ್ ಜಾನಕಿ.